ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು, ಅದನ್ನು ಕಸಿದುಕೊಳ್ಳುವುದು ಅಪರಾಧ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51 ರೈತ ಬಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇರತಕ್ಕಂಥ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಪರಿಸರ ರಕ್ಷಣೆಗೆ ತ್ಯಾಜ್ಯ ನಿರ್ವಹಣೆಯ ಮಹತ್ವ. ಈ ವಿಷಯ ಕುರಿತು ಪರಿಸರ ಅಭಿಯಂತರರು ಹಾಗೂ ಗ್ರೀನ್ ರಾಯಚೂರಿನ ಅಧ್ಯಕ್ಷರಾದ ಸರಸ್ವತಿ ಕಿಲ್ಕಿಲೆ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹಾಗೆ ಪೇಟೆ ದಾಣೆಯನ್ನು ಆಲಿಸಲಿದ್ದೀರಿ. ಹಾಗಾದರೆ ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರು ಈಗ ಕೇಳೋಣ ಪರಿಸರ ರಕ್ಷಣೆಗೆ ತ್ಯಾಜ್ಯ ನಿರ್ವಹಣೆಯ ಮಹತ್ವ. ಈ ವಿಷಯ ಕುರಿತು ಪರಿಸರ ಅಭಿಯಂತರರು ಮತ್ತು ಗ್ರೀನ್ ರಾಯಚೂರಿನ ಅಧ್ಯಕ್ಷರಾದ ಸರಸ್ವತಿ ಕಿಲ್ಕಿರಿ ಅವರೊಂದಿಗೆ ಸಂದರ್ಶನವನ್ನ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸರಸ್ವತಿ ಕಿಲ್ಕಿಲೆ ಅವರು. ಇವರು ಗ್ರೀನ್ ರಾಯಚೂರು ಎನ್ ಜಿ ಒದ ಅಧ್ಯಕ್ಷರು ಮತ್ತು ಇವರು ಪರಿಸರ ಅಭಿಯಂತರರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ನಮ್ಮಲ್ಲಿ ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಪ್ರತಿನಿತ್ಯ ತ್ಯಾಜ್ಯ ಬರ್ತಾ ಇರುತ್ತೆ, ಅದರ ಒಂದು ಮರುಬಳಕೆ ಹೇಗೆ ಮಾಡಬೇಕು, ಜೊತೆಗೆ ಮನೆ ಮಟ್ಟದಿಂದ ಹಿಡಿದು ದೊಡ್ಡ ದೊಡ್ಡ ಅಂಗಡಿ ಮುಂಗಟ್ಟುಗಳವರೆಗೆ ಹೇಗೆ ಒಂದು ತ್ಯಾಜ್ಯವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರೊಂದಿಗೆ ಕೆಲವೊಂದಿಷ್ಟು ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಸರಸ್ವತಿಯವರೇ, ಮೊದಲನೇದಾಗಿ ಹೇಳಿ, ವೇಸ್ಟ್ ಜನರೇಷನ್ ಎಲ್ಲೆಲ್ಲಿ ವೇಸ್ಟು ನಮ್ಮಲ್ಲಿ ಪ್ರಾರಂಭವಾಗುತ್ತೆ, ಯಾವ ಒಂದು ಕ್ಷೇತ್ರದಲ್ಲಿ ವೇಸ್ಟ್ ಜನರೇಟ್ ಆಗುತ್ತೆ ಅನ್ನೋದು ಹೇಳಿ. ಈ ನಮ್ಮ ವೇಸ್ಟ್ ಜನರೇಟ್ ಆಗೋದಕ್ಕೆ ಕಾರಣ ಏನೆಂದರೆ ನಮ್ಮ ವಿಷನ್ ಆ್ಯಂಡ್ ಮಿಷನ್. ನಾವು ಒಂದು ಜೀವನ ಶೈಲಿ ಚಟುವಟಿಕೆಗಳಲ್ಲಿ ನಾವು ಹೇಗೆ ಮಾಡಬೇಕು ಅನ್ನೋದ ಮೇಲೆ ನಮ್ಮ ಕಸ ಜನರೇಟ್ ಆಗುತ್ತೆ. ಈಗ ಒಂದು ಬರ್ತ್ಡೇ ಫಂಕ್ಷನ್ ಮಾಡ್ತೀವಿ ಅಂದರೆ ಅದು ನಾವು ಯಾವ ಥರ ಮಾಡ್ತಾ ಇರ್ತೀವಿ, ಈ ಥರ್ಮೋಕೋಲ್ಸ್ ಯೂಸ್ ಮಾಡೋದು, ಬೆಲೂನ್ ಯೂಸ್ ಮಾಡೋದು, ಅದರಲ್ಲಿ ಏನೋ ಚಮಕಿಗಳು ಹಾಕೋದು, ಸೊ ಅವೆಲ್ಲ ಬಿಟ್ಟು ನಾವು ಆಗೋದಷ್ಟು ನಮ್ಮ ಬರ್ತ್ಡೇ ಅನ್ನೋದು ಆದರ್ಶಪೂರ್ವಕವಾಗಿ ಇರಬೇಕು, ನ್ಯಾಚುರಲ್ ಫ್ರೆಂಡ್ಲಿ ಇರಬೇಕು ಅಂದರೆ ನಮಗೆ ಕಸ ಜೀರೋ ಬರುತ್ತೆ. ಈಗ ನಾವು ನಮ್ಮ ಗ್ರೀನ್ ರಾಯಚೂರ್ಲಿಂದ ಕೆಲವು ಫಂಕ್ಷನ್ಸ್ಗಳಲ್ಲಿ ಈ ಪ್ಲೇಟ್ ಬ್ಯಾಂಕ್ ಅಂತ ಮಾಡಿದೀವಿ, ಎಲ್ಲರಿಗೆ ಪ್ಲೇಟ್ ಕೊಡ್ತಾ ಇರ್ತೀವಿ. ಅವಾಗ ಏನಾಗ್ತದ, ಆ ಫಂಕ್ಷನ್ ಅಲ್ಲಿ ಜೀರೋ ವೇಸ್ಟ್ ಆಗಿರ್ತದ. ಈವೇನ್ ರಂಗೋಲಿ ಹಾಕಿದ್ರೇನು ಹೂವಿಂದು ರಂಗೋಲಿ ಹಾಕಿರ್ತೀವಿ. ಸೊ ಆ ತರ ಇರ್ತದ ಸರ್. ಈ ನೋಡ್ರಿ, ಮನುಷ್ಯ ಹುಟ್ಟಿದ ಮೇಲಿಂದ ಚಾಲು ಆಗತ್ತೆ, ಹುಟ್ಟಿನಿಂದ ಸಾಯುವವರೆಗೂ ಆ ಮನುಷ್ಯನ ಜೊತೆ ಒಂದಿಷ್ಟು ವೇಸ್ಟು ಹಾಗೆ ಸಾಯುವವರೆಗೂ ಜನರೇಟ್ ಆಗತ್ತಾ ಇರುತ್ತೆ. ಈಗ ಮನೆಗೆ ಬಂದಾಗ ಮನೆಯಲ್ಲಿ ಏನೇನು ವೇಸ್ಟ್ಗಳು, ಯಾವ್ಯಾವ ರೀತಿ ವೇಸ್ಟ್ಗಳು ಬರ್ತಾವಂತೀರಿ ಮನೆಯಲ್ಲಿ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಮನೆ ಮಟ್ಟದಲ್ಲಿ? ಈ ಮನೆ ಮಟ್ಟದಲ್ಲಿ ತಾವು ನೋಡಬಹುದು, ತುಂಬಾ ತಮಗೆ ವೇಸ್ಟ್ ಬಗ್ಗೆ ಒಂದು ಭಕ್ತಿ ಇದೆ, ವೇಸ್ಟ್ ಬಗ್ಗೆ ಒಂದು ಜವಾಬ್ದಾರಿ ಇದೆ ಅಂದ್ರೆ ನೋಡಬಹುದು. ಬೆಳಗ್ಗೆ ನಮ್ಗೆ ತರಕಾರಿ ಅವ್ರು ಬರ್ತಾರ, ಒಂದು ಕೊತ್ತಿಮಿರಿ ಕಟ್ಟೆ ತಗೊಂತೀವಿ, ಅದರಲ್ಲಿ ಏನ್ ವೇಸ್ಟ್ ಇರುತ್ತೆ ಅಂದ್ರೆ ಒಂದು ವೈರ್ ಕಟ್ಟಿರ್ತಾರ ಆ ಕೊತ್ತಿಮಿರಿ ಕಟ್ಟೆಗೆ, ಆ ವೈರ್ನ ಏನ್ ಮಾಡ್ತೀವಿ ನಾವು, ಈ ಕಿಚನ್ ವೇಸ್ಟ್ ಕಂಪೋಸ್ಟಬಲ್ ಅಲ್ಲೇ ಹಾಕ್ಬಿಡ್ತೀವಿ. ಸೊ ಈ ತರ ನಾವು ತುಂಬಾ ಸೂಕ್ಷ್ಮ ದೃಷ್ಟಿವಾಗಿ ನೋಡಿದ್ರೆ ವೇಸ್ಟ್ ಬಗ್ಗೆ ನಮ್ಗೆ ಅದರಲ್ಲಿ ಒಂದು ಪರಿಕಲ್ಪನೆ ಬರುತ್ತೆ. ನಮ್ಮ ವೇಸ್ಟ್ನ ನಾವು ಯಾವಾಗಿ ಯಾವ ತರ ನಾವು ಅದನ್ನ ವಿಲೇವಾರಿ ಮಾಡಿ ಅದನ್ನ ಒಂದು ನೈಪುಣ್ಯವಾಗಿ ಅದನ್ನ ನಾವು ಅದನ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು, ನಮ್ಮ ದೇಶನ ತುಂಬಾ ಪರಿಶುದ್ಧವಾಗಿ ಇಡಬೇಕು ಅಂದ್ರೆ ಪ್ರತಿಯೊಬ್ಬರು ಈ ಒಂದು ಸೂಕ್ಷ್ಮ ದೃಷ್ಟಿಲಿಂದ ಕಸದನ್ನ ನೋಡ್ಬೇಕು ಜನರೇಷನ್ನ. ಸೊ ಕೊತ್ತಿಮಿರಿ ಕಟ್ಟೆದಲ್ಲಿ ವೈರ್ ಇರುತ್ತೆ, ನಾವೊಂದು ಹಾಲಿನ ಪ್ಯಾಕೆಟ್ ತಂದ್ರೆ ಏನಿರುತ್ತೆ, ಪ್ಯಾಕೆಟ್ ಬರುತ್ತೆ, ಅದ್ರ ಮೇಲೆ ಇನ್ನೊಂದು ಕವರ್ ಬರುತ್ತೆ, ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಿದ ಮೇಲೆ ರ್ಯಾಪರ್ ಬರುತ್ತೆ, ಆಮೇಲೆ ನಾವು ಈ ಒಂದು ಫೋನು ಇವೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಬಳಸಿದ ಮೇಲೆ ಅದರಿಗೆ ಕವರ್ಸು, ಆಮೇಲೆ ಈ ತರ ಎಲ್ಲ ಆನ್ಲೈನ್ ಆರ್ಡರ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಪ್ರತಿಯೊಂದು ಆರ್ಡರ್ಗೆ ಕನಿಷ್ಠ ಎಷ್ಟು ಪ್ಲಾಸ್ಟಿಕ್ ಬರುತ್ತೆ ಅಂದ್ರೆ ಆ ಪ್ಲಾಸ್ಟಿಕ್ ಜನರೇಟ್ ಮಾಡೋದಕ್ಕೆ ಆ ಪ್ಲಾಸ್ಟಿಕ್ ಡಿಸ್ಪೋಸ್ ಮಾಡಿದ್ಮೇಲೆ ಆಗೋ ಪೊಲ್ಯೂಷನು ಅದು ಲಕ್ಷಾಂತರ ರೂಪಾಯಿ ಆಗುತ್ತೆ. ಬರೀ ನಾವು ಒಂದು 1,000 ರೂಪಾಯಿ ಐಟಮ್ಗೆ ಆರ್ಡರ್ ಮಾಡಿದ್ಮೇಲೆ ಅದ್ರ ಬಂದೋ ಏನು ಪ್ಲಾಸ್ಟಿಕ್ಕು ವೇಸ್ಟ್ ಬರುತ್ತೆ, ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ತುಂಬಾ ದುಬಾರಿ ಆಗುತ್ತೆ. ಬರೀ ನಾವು 1,000 ರೂಪಾಯಿ ನಮಗೆ ಲಾಭ ಆಗೋದಕ್ಕೆ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ, ಬಟ್ ಪರಿಸರದಕ್ಕೆ ಅದಕ್ಕಿಂತ ಡಬಲ್ ಟೈಮ್ಸ್ ಅದು ಹಾನಿ ಆಗುತ್ತೆ. ಸೊ ಈ ಒಂದು ಸೂಕ್ಷ್ಮ ದೃಷ್ಟಿಲಿಂದ ನಾವು ಕಸನ ಫಸ್ಟ್ ಏನಿದೆ ಅಂತ ಹೇಳಿ ಆ ಕಸ ಜ್ಞಾನನ ನಾವು ನಮ್ಮನ್ನ ನಾವೇ ಚಿಂತನೆ ಮಾಡ್ತಾ ಇರಬೇಕು. ಪ್ರತಿ ದಿವಸ ನಾವೊಬ್ಬರೇ ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಸಹಕಾರ ಬೇಕು ಅದ್ರಿಗೆ. ಅವಾಗೆ ನಮ್ಮ ಮನೆ ತುಂಬಾ ಒಂಥರ ಪ್ಯೂರ್ ಆಗಿ ಇರುತ್ತೆ, ಗಾಳಿ ಚೆನ್ನಾಗಿ ಬರುತ್ತೆ, ಡಸ್ಟ್ ಕಡಿಮೆ ಆಗುತ್ತೆ. ಈ ಕಸ ವಿಲೇವಾರಿಲಿಂದ ಬರೀ ಕಸ ಒಂದೇ ವಿಲೇವಾರಿ ಆಗಲ್ಲ, ನಮ್ಮ ಮನೆನೂ ತುಂಬಾ ಈ ಡಸ್ಟ್ ಫ್ರೀ ಇರುತ್ತೆ. ಈಗ ತಾವು ಗ್ರೀನ್ ರಾಯಚೂರು ಎನ್ಜಿಒದ ಅಧ್ಯಕ್ಷರಾಗಿರಿ, ಜೊತೆಗೆ ಪರಿಸರ ಸ್ನೇಹಿಯಾಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ವೇಸ್ಟ್ ಏನು ನಾವು ಯಾವ ರೀತಿ ನಮ್ಮ ಪರಿಸರವನ್ನ ಹಾಳು ಮಾಡ್ತಾವೆ? ಉದಾಹರಣೆ ಅಂತಂದ್ರೆ ನಾವು ಎಲ್ಲೆಲ್ಲೋ ಬಿಸಾಕ್ ಬಿಡ್ತೀವಿ ವೇಸ್ಟ್ಗಳನ್ನ, ಯಾವುದೇ ವೇಸ್ಟ್ ಇರ್ಬೋದು, ಹೊರಗಡೆ ಬಿಸಾಕ್ತಕ್ಕಂತ ಒಂದು ಅಭ್ಯಾಸ ಬಹಳಷ್ಟು ರೂಢಿ ಮಾಡ್ಕೊಂಡಿರ್ತೀವಿ. ಇದನ್ನ ಬಿಸಾಕೋದ್ರಿಂದ ಯಾವ ರೀತಿ ನಮ್ಮ ಪರಿಸರ ಹಾಳಾಗತ್ತೆ ಅಂತಿರ್ತಾವ? ಈ ಒಂದು ಕಸನ ನಾವು ಏನ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಅನ್ನೋದು ಪರಿಕಲ್ಪನೆ ನಮ್ಗೆ ಹೋಗಲ್ಲ. ಒಂದು ಸೆಲೆಬ್ರೇಷನ್ ಅಲ್ಲಿ ಹೋಗಿರ್ತೀವಿ, ಅವ್ರು ಒಂದು ಕಪ್ಪಲ್ಲಿ ಚಾ ಕೊಡ್ತಾರೆ, ಒಂದು ಗ್ಲಾಸ್ ಅಲ್ಲಿ ನೀರು ಕೊಡ್ತಾರೆ, ಅದು ಏನ್ ಮಾಡ್ತೀವಿ ನಾವು ಯೂಸ್ ಮಾಡಿ ಬಿಸಾಕ್ತೀವಿ. ಈವನ್ ಟ್ರೈನ್ ಅಲ್ಲಿ ಹೋಗೋವಾಗನು ಏನೋ ಒಂದು ತಿಂತೀವಿ, ಬಿಸಾಕ್ತೀವಿ. ನಾವು ಏನ್ ತಿಂತಾ ಇನ್ನೋದು ನೋಡ್ತೀವಿ, ಬಟ್ ನಾವು ಏನ್ ಬಿಸಾಕ್ತಾ ಇದೀವಿ, ಎಲ್ಲಿ ಬಿಸಾಕ್ತಾ ಇದೀವಿ ಅನ್ನೋದು ಪರಿಕಲ್ಪನೆ ನಮ್ಗೆ 1% ಇರಲ್ಲ. ನಾವು ಒಂದ್ಸತಿ ಒಂದು ರ್ಯಾಪರ್ ಬಿಸಾಕಿದ್ದೀವಿ ಅನ್ಕೊಳ್ಳಿ, ಒಂದು ನಮ್ಗೆ ಒಬ್ರು ಚಾಕ್ಲೇಟ್ ಕೊಟ್ರು, ನಾನು ಬಿಸಾಕಿದ್ದೀನಿ, ಆ ಚಾಕ್ಲೇಟ್ ರ್ಯಾಪರ್ ಎಲ್ಲಿ ಹೋಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಭೂಮಿನಲ್ಲಿ ಹೋಗುತ್ತೆ. ಭೂಮಿನಲ್ಲಿ ಹೋಗಿ ಸ್ವಲ್ಪ ದಿವಸ ಮಳೆ ನೀರು ಭೂಮಿಯಿಂದ ಒಳಗಡೆ ಹೋಗ್ಲಾರ್ದಂಗ್ ಮಾಡುತ್ತೆ, ಮತ್ತೆ ಮಳೆ ಬಂದ ಮೇಲೆ ಹೊಡ್ಕೊಂಡು ನದಿಯಲ್ಲಿ ಹೋಗುತ್ತೆ. ನದಿಯಲ್ಲಿ ಪ್ರಾಣಿಗಳಿಗೆ ಅದು ಒಂದು 20,000 ವರ್ಷಗಳು ಆ ಪ್ರಾಣಿಗಳಿಗೆ ಹಾನಿ ಮಾಡ್ತಾನೆ ಇರುತ್ತೆ. ಒಂದು ಪ್ರಾಣಿ ದೇಹದಲ್ಲಿ ಹೋಗುತ್ತೆ, ಮತ್ತೆ ಅದು ಸತ್ ಮೇಲೆ ಅದು ಪ್ರಾಣಿ ಜೀರ್ಣವಾಗುತ್ತೆ, ಮತ್ತೆ ಆ ಪ್ಲಾಸ್ಟಿಕ್ ಮತ್ತೆ ಇನ್ನ ಆ ಸೈಕಲ್ ಹಂಗೆ ಕಂಟಿನ್ಯೂ ಆಗಿ 1,000 ಪ್ರಾಣಿಗಳನ್ನ ಬರೇ ಒಂದೇ ಪ್ಲಾಸ್ಟಿಕ್ ರ್ಯಾಪರು ಆ ಜೀವನ ಹಾಳು ಮಾಡುತ್ತೆ. ಆಮೇಲೆ ನಾವು ತುಂಬಾ ಸರ್ತಿ ಏನ್ ಮಾಡ್ತೀವಿ, ನಮ್ಮ ಕವರಲ್ಲಿ ಫುಡ್ ಹಾಕಿ, ಕವರಲ್ಲೇ ಹೂವು ಹಾಕಿ, ಎಲ್ಲ ಹಾಕಿ ನಾವು ಹೊರಗಡೆ ಹಾಕ್ತಾ ಇರ್ತೀವಿ. ತುಂಬಾ ಕಡೆ ಈ ಆಕಳಗಳು ಪ್ರಾಣಿಗಳು ತುಂಬಾ ಹಸು, ಅದಕ್ಕೆ ತುಂಬಾ ಹಂಗ್ರಿ ಆಗಿರ್ತದ, ಹಸು ಆಗಿರ್ತಿರ್ದ, ಅದರಲ್ಲಿ ಆ ಒಂದು ಹಸಿ ಆಗಿರೋ ಒಂದು ಆ ಒಂದು ಪ್ರಾಬ್ಲಮ್ ಅಲ್ಲಿ ಅದೇನ್ ಮಾಡುತ್ತೆ, ತೊಂದರೆಯಲ್ಲಿ ಆ ಒಂದು ನಮ್ಮ ಹಾಕಿದ್ದು ಹೂವನ್ನು ಆ ಕವರ್ ಜೊತೆ ತಿಂದು ಬಿಡುತ್ತೆ. ಸೊ ಆ ಪರಿಕಲ್ಪನೆ ನಮ್ಗೆ ತುಂಬಾ ಜನಕ್ಕೆ ಗೊತ್ತಿದ್ರೇನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಸೊ ಒಂದು ಇದೊಂದು ನಮ್ಗೆ ತುಂಬಾ ಪಾಪದ ಕಾರ್ಯ ಆಗುತ್ತೆ. ಇದರಿಂದ ನಾವು ನಮ್ಮನ್ನ ನಾವು ಬಚಾವಿಸ್ಕೋಬೇಕಂದ್ರೆ ನಾವು ತುಂಬಾ ಭಕ್ತಿ ಶ್ರದ್ಧೆಲಿಂದ ನಾವು ಏನೇನು ಯೂಸ್ ಮಾಡ್ತಾ ಇದೀವಿ, ಏನೇನು ಎಲ್ಲೆಲ್ಲಿ ಹಾಕ್ತಾ ಇದೀವಿ ಅನ್ನೋದು ನಮ್ಮ ಗಮನಗೆ ಇರಲೇಬೇಕು. ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ, ನೀವು ಹೇಳಿದ ಹಾಗೆ ಒಂದು ಕವರ್ ಅಲ್ಲಿ ತುಂಬಿಡ್ತಾರೆ, ಎಲ್ಲ ಒಂದು ಉಳಿದಂಥ ಕಿಚನ್ನಲ್ಲಿ ಉಳಿದಂಥ ಆಹಾರ ಇರ್ಬೋದು, ವೇಸ್ಟ್ ಇರ್ಬೋದು, ಎಲ್ಲ ಒಂದು ಕಿಚನ್ನಲ್ಲಿ ತುಂಬಿ ಅದನ್ನು ಹಾಗೇ ಬಿಸಾಕ್ತಿರ್ತಾರೆ. ಇದರಿಂದ ಸಾಕಷ್ಟು ಹಾನಿಯಾಗುವುದು ಸಹಜ ಅಂತಕ್ಕಂಥ ವಿಚಾರ ಹೇಳಿದರೆ, ಈಗ ಮತ್ತೊಂದು ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಈ ವೇಸ್ಟ್ ಅಂತ ಹೇಳ್ತೀವಿ, ಈ ಬ್ಯಾಟ್ರಿ ಸೆಲ್ಲು, ಟ್ಯೂಬ್ ಲೈಟ್ಸ್ಗಳು, ಬಲ್ಬ್ಗಳು, ಆಮೇಲೆ ಜೊತೆಗೆ ಏನು ಮೊಬೈಲ್ ಕವರ್ಗಳು ಬರ್ತವೆ, ಇಂಥವೆಲ್ಲ ಈ ವೇಸ್ಟ್ಗಳನ್ನು ಹೇಗೆ ಮನೆ ಮಟ್ಟದಲ್ಲಿ ನಿರ್ವಹಣೆ ಮಾಡಬೇಕು? ಒಂದೇಳೆದ ನಾವು ನಿರ್ವಹಣೆ ಮಾಡದಿದ್ರೆ ಏನು ಅನಾಹುತಗಳಾಗ್ತಾವಂತೀರಿ? ಇದು ನಾವು ಮನೆಯಲ್ಲಿ ಒಂದು ಡಬ್ಬೆನೇ ಇಡಬೇಕು ಈ ವೇಸ್ಟ್ಗೆ. ಈ ವೇಸ್ಟ್ ಅಂದ್ರೆ ನಾವು ಮನೆಯಲ್ಲಿ ಎಲ್ಲರಿಗೂ ಹೇಳಬೇಕು, ಚಿಕ್ಕ ಮಗುನೂ ಅರ್ಥ ಆಗುತ್ತೆ ಇದು ಈ ವೇಸ್ಟ್ ಅಂತ ಹೇಳಿ. ಈ ವೇಸ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್, ಏನು ವೈರ್ ಇರ್ತದ, ಲೈಟ್ಗಳು, ಈ ಒಂದು ಸ್ವಿಚ್ ಆಫ್, ಈ ಒಂದು ನಾವು ನಮ್ಮ ಕಂಫರ್ಟ್ಗೆ ಯೂಸ್ ಮಾಡ್ತಾ ಇದೀವಿ ಮೊಬೈಲ್ಸ್ಗಳು ಎಲ್ಲ, ರೇಡಿಯೋ, ಈ ಇದಕ್ಕೆ ಒಂದು ಡಬ್ಬನೇ ಇಡಬೇಕು. ಈ ಟ್ಯೂಬ್ ಲೈಟು, ಬಲ್ಬು ಇದೆಲ್ಲ ಅದಕ್ಕೆ ಬಂದಿದ್ಮೇಲೆ ಈ ಕಸದ ಬಂಡಿ ನಮ್ಮ ಮನೆ ಹತ್ರ ಬಂದೇ ಬರುತ್ತೆ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಕನ್ಸರ್ನ್ ಪರ್ಸನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಅವರೆಲ್ಲ ಅನ್ಯೂಸ್ಡ್ ಬಲ್ಬ್ಸ್ ತಗೊಳ್ಳೋರು, ಅನ್ಯೂಸ್ಡ್ ಬ್ಯಾಟ್ರೀಸ್ ತಗೊಳ್ಳೋರು, ಅವ್ರಿಗೆ ಗೊತ್ತಿರ್ತಾರೆ. ಅವ್ರಿಗೆ ನಾವು ಇದು ಕರೆಕ್ಟ್ ಆಗಿ ವಿಲೇವಾರಿ ಕೊಟ್ರೆ ಅವರು ಖಚಿತವಾಗಿ ಅದನ್ನ ಸಂಬಂಧಿಕರನ್ನ ಕಳಿಸಿ ಅದಕ್ಕೆ ಸಂಬಂಧಪಟ್ಟದ್ದ ರಿಯೂಸ್ ಮಾಡೋರ್ನ ಅವರೇ ಕಳಿಸ್ತಾರೆ. ನಮ್ಮ ಜವಾಬ್ದಾರಿ ಏನಿದೆ, ನಾವು ಒಂದು ಈಗ ಒಂದು ಬಲ್ಬ್ ಬಂದಿದೆ ವೇಸ್ಟ್ ಅಂದ್ರೆ ಅವಾಗೆ ನಾವು ಬಿಸಾಕ್ಬೇಕಂತ ನಮ್ಮ ಮನೆಯಲ್ಲಿ ಬರುತ್ತೆ. ಆದ್ರಲ್ಲ, ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ನಾವು ಈ ವೇಸ್ಟ್ ನಮ್ಮ ಕಲೆಕ್ಟ್ ಮಾಡ್ಬೇಕು, ಸ್ವಲ್ಪ ಒಂದು ಬಲ್ಕ್ ಕ್ವಾಂಟಿಟಿ. ಆದ್ಮೇಲೆ ನಾವು ಕಸ ವಿಲೇವಾರಿ ಅವರಿಗೆ, ಕಸದ ಬಂಡಿ ಅವರಿಗೆ ಕೊಟ್ರೆ ಯೂಸ್ ಆಗುತ್ತೆ. ಬರೇ ಒಂದು ವೈರ್ ಬಂದಿದೆ ಇಮಿಡಿಯೇಟ್ ಕೊಡಬೇಕು ಅಂತಿಲ್ಲ, ಒಂದು 3 ತಿಂಗಳು 4 ತಿಂಗಳು ನಮ್ಮ ಮನೆಯಲ್ಲಿ ನಾವು ಸ್ಟೋರ್ ಮಾಡಬೇಕು. ಒಂದು ನೋಟಿಸಬಲ್ ಕ್ವಾಂಟಿಟಿ ಆದ್ಮೇಲೆ, ಅಂದ್ರೆ ಇಷ್ಟು ಒಂದು 1 ಕೆಜಿನೋ 2 ಕೆಜಿನೋ ಆಗೋ ತನಕ ಆದ್ಮೇಲೆ ನಾವು ಕೊಟ್ರೆ, ಸ್ವಲ್ಪ ಜಾಸ್ತಿ ಐಟಮ್ ಇರೋದ್ರಿಂದ ಅವ್ರು ಪ್ರಾಪರ್ ಆಗಿ ಅದನ್ನ ನಾವು ಕಸ ವಿಲೇವಾರಿ ಅವರಿಗೆ ಸಹಕಾರ ಮಾಡೋದನ್ನು ನಮ್ದು ಜವಾಬ್ದಾರಿ ಇದೆ. ನಾವು ಅದು ಪ್ರಾಪರ್ ಕ್ವಾಂಟಿಟಿ ಆದ್ಮೇಲೆ ನಾವು ಕೊಡಬೇಕು. ಇನ್ನ ಮತ್ತೊಂದು ಪ್ರಮುಖವಾದದ್ದು ಲಿಕ್ವಿಡ್ ವೇಸ್ಟ್. ಲಿಕ್ವಿಡ್ ವೇಸ್ಟ್ ಅಂತಂದಾಗ ಈಗ ಏನು ಸಾಕಷ್ಟು ಹಾನಿಯನ್ನ ಮಾಡೋದನ್ನ ನೋಡ್ತಾ ಇರ್ತೀವಿ ನಾವು. ಬಾತ್ರೂಮ್ ಇಂದ ಬಂದಂತ ನೀರು, ಟಾಯ್ಲೆಟ್ ಇಂದ ಬಂದಂತ ನೀರನ್ನ ಹಾಗೆ ಬಿಡ್ತಿರ್ತಾರೆ. ಇದರಿಂದ ಯಾವ ರೀತಿ ಹಾನಿ ಆಗುತ್ತೆ ನಮ್ಮ ಪರಿಸರಕ್ಕೆ, ಜಾನುವಾರುಗಳಿಗೆ, ಜನಗಳಿಗೆ ಅಂತಕ್ಕಂಥ ವಿಚಾರ, ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕಂತ ನಾವು ಹಿಂದಿನ ಕಾಲದಲ್ಲಿ ನೋಡಬಹುದು. ಇಂಗುಡು ಗುಂಡಿ ಮಾಡಿರ್ತಾರೆ, ಸೆಪ್ಟಿಕ್ ಟ್ಯಾಂಕ್ ಮಾಡಿರ್ತಾರೆ. ಸೊ ನಾವು ನಮ್ಮ ಮನೆಯಲ್ಲಿ ಸೆಪ್ಟಿಕ್ ಟ್ಯಾಂಕ್ ಮಾಡಿದ್ವಿ. ಈ ಒಂದು ಟಾಯ್ಲೆಟ್ ವೇಸ್ಟ್ ಎಲ್ಲ ಏನಾಗುತ್ತೆ, ಒಂದು ಟ್ಯಾಂಕ್ ಅಲ್ಲಿ ಹೋಗುತ್ತೆ, ಬಾತ್ರೂಮ್ ವಾಟರ್ ಬೇರೆ ಹೋಗುತ್ತೆ. ಬಾತ್ರೂಮ್ ವಾಟರ್ ಎಲ್ಲ ನಾವು ರೀಚಾರ್ಜ್ ಮಾಡ್ತಾ ಇದೀವಿ, ಅದರಲ್ಲಿ ಏನು ಇರಲ್ಲ ಸೋಪ್ ಬಿಟ್ಟು. ಮತ್ತೆ ನಮ್ಮ ಈ ಟಾಯ್ಲೆಟ್ ಅಲ್ಲಿ ಇದೆಲ್ಲ ವೇಸ್ಟ್ ಏನ್ ಮಾಡ್ತದ, ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಹೋಗುತ್ತೆ. ಆ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ನಾವು ಸ್ವಲ್ಪ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ ಅದಕ್ಕೆ ಮತ್ತೆ ಇನ್ನ ಚೆನ್ನಾಗಿ ಜೀರ್ಣ ಆಗಿ ನಮ್ಗೆ ಒಂದು 25-30 ಇಯರ್ಸ್ ಆದ್ಮೇಲೆ ಒಂದೇ ಫರ್ಟಿಲೈಸರ್ ತರ ಅದು ಹೊರಗಡೆ ಬರುತ್ತೆ. ನಾವು ಇಮಿಡಿಯೇಟ್ ಏನ್ ಮಾಡ್ತಾರ, ತುಂಬಾ ಜನರು ಈ ಟಾಯ್ಲೆಟ್ಗೆ ಪಬ್ಲಿಕ್ ಸಿವರ್ಗೆ ಕನೆಕ್ಟ್ ಮಾಡೋದ್ರಿಂದ ಮ್ಯಾನ್ ಹೋಲ್ ಕ್ಲೀನ್ ಮಾಡೋರ್ಗೆ ಮತ್ತೆ ಈ ಒಂದು ಪೌರ ಕಾರ್ಮಿಕರಿಗೆ ಈ ಒಂದು ನಾವು ಡೈರೆಕ್ಟ್ ಈ ಟಾಯ್ಲೆಟ್ ವೇಸ್ಟ್ ನ ಎಲ್ಲ ಡೈರೆಕ್ಟ್ ಕಾಲ್ವೆಲಿಂದ ಬಿಡೋದ್ರಿಂದ ಏನಾಗುತ್ತೆ, ಈ ಪೌರ ಕಾರ್ಮಿಕರಿಗೆ ತುಂಬಾ ಹಾನಿ ಉಂಟಾಗುತ್ತೆ. ನಮ್ಮ ಹೊಟ್ಟೆಲಿಂದ ಏನೇನು ಈಕೋಲೈ, ಬ್ಯಾಕ್ಟೀರಿಯಾಸ್ ಇವೆಲ್ಲ ಬೇರೆ ವಾಟರ್ಗೆ, ಈ ನಮ್ಮ ಮುನಿಸಿಪಾಲಿಟಿ ವಾಟರ್ ಲೈನ್ಗೆನು ತುಂಬಾ ಹಾನಿ ಉಂಟಾಗುತ್ತೆ. ಅದಕ್ಕೆ ನಮ್ಮ ಟಾಯ್ಲೆಟ್ಲಿಂದ ಏನ್ ಬರುತ್ತೆ ಅದನ್ನ ನಮ್ಮ ಸೆಪ್ಟಿಕ್ ಟ್ಯಾಂಕ್ ಮೂಲಕ ಜೀರ್ಣ ಮಾಡಿ ಅದನ್ನ ಶುಭ್ರವಾಗಿ ಮಾಡಬೇಕು. ಆ ಒಂದು ಲೈನ್ ಸತಿನೂ ಇನ್ನೊಂದು ಸೋಕ್ ಪಿಟ್ಗೆ ಕನೆಕ್ಟ್ ಮಾಡಬಹುದು. ಸೆಪ್ಟಿಕ್ ಟ್ಯಾಂಕ್ ಅದ್ರ ಫಾಲೋಡ್ ಬೈ ಸೋಕ್ ಪಿಟ್. ಸೆಪ್ಟಿಕ್ ಟ್ಯಾಂಕ್ಲಿಂದ ಏನ್ ವಾಟರ್ ಬರುತ್ತೆ ಅದು ಇನ್ನೊಂದು ಸೋಕ್ ಪಿಟ್ಟಲ್ಲಿ ಹೋಗಿದ್ರೆ ನಮ್ಗೆ ಪಬ್ಲಿಕ್ ಸಿವರ್ ಲೈನ್ಗೆ ಕನೆಕ್ಟ್ ಮಾಡೋ ಅವಶ್ಯಕತೆನೇ ಬರಲ್ಲ. ಈಗ ಬಹಳಷ್ಟು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಅನ್ನ ನೋಡ್ತಾ ಇರ್ತೀವಿ ನಾವು. ಎಲ್ಲ ಅಂಗಡಿಗೆ ಹೋದ್ರೆ ಪ್ಲಾಸ್ಟಿಕ್ ಕವರ್ಗಳನ್ನ ಹಿಡ್ಕೊಂಡ್ ಬರ್ತಾರೆ, ಎಲ್ಲೋ ಹೋಗಿರ್ತಾರೆ, ಒಂದ್ ಏನೋ ತೊ ಖರೀದಿ ಮಾಡ್ತಾರೆ, ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅಲ್ಲಿ ತುಂಬಿಕೊಂಡ್ ಬರ್ತಾರೆ. ತುಂಬಿಕೊಂಡ್ ಬಂದಾಗ ಮನೆಯಲ್ಲಿ ತುಂಬಾ ಎಲ್ಲಾ ಕಡೆ ನೋಡಿದಲ್ಲೆಲ್ಲ ಪ್ಲಾಸ್ಟಿಕ್ ಬ್ಯಾಗ್ಗಳು, ಪ್ಲಾಸ್ಟಿಕ್ ಬ್ಯಾಗ್ಗಳು. ಇದನ್ನ ಏನ್ ಮಾಡ್ತಾರೆ, ಒಂದ್ ದಿವಸ ತಗೊಂಡೋಗಿ ಒಂದ್ ಇದರಲ್ಲಿ ಹಾಕಿ ಎಲ್ಲೋ ಹೊರಗೆ ಬಿಸಾಕಿ ಬಂದ್ಬಿಡ್ತಾರೆ. ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಹೇಗೆ ಇದನ್ ಮಾಡ್ಬೇಕಂತೀರಿ? ಪ್ಲಾಸ್ಟಿಕ್ ಒಂದು ತಾಜ್ಯ ನಮ್ಮ ಮನೆ ಬಾಗಿಲಿಗೆ ಬರದ ಹಾಗೆ ನೋಡ್ಕೊಳಕ್ಕೆ ಏನು ವ್ಯವಸ್ಥೆ, ಅಥವಾ ಒಂದೇಳೆ ಇತ್ತುಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ತಾಜ್ಯ, ಅದನ್ನ ಹೇಗೆ ನಾವು ವಿಲೇವಾರಿ ಅಥವಾ ನಿರ್ವಹಣೆ ಮರುಬಳಕೆ? ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಹೊರಗಡೆ ಹೋದ್ಮೇಲೆ ಒಂದು ಬಟ್ಟೆ ಚೀಲನ ತಗೊಂಡೋಗ್ಬೇಕು, ಇಲ್ಲ ಅಂದ್ರೆ ನಮ್ಮ ಸ್ಕೂಟರ್ ಅಲ್ಲಿ ಡಿಕ್ಕಿ ಇರ್ತದ, ಅದರಲ್ಲಿ ಡೈರೆಕ್ಟ್ ಫ್ರೂಟ್ಸ್ ಎಲ್ಲ ಹಾಕೊಂಡ್ ಬರಬಹುದು. ಸೊ ಆತರ ನಾವು ಸ್ವಲ್ಪ ಪ್ಲಾಸ್ಟಿಕ್ನ ಸ್ವಲ್ಪ ಮಟ್ಟದಲ್ಲಿ ಅವಾಯ್ಡ್ ಮಾಡ್ಬೇಕು. ಕೆಲವು ಸತಿ ಏನಾಗುತ್ತೆ, ಎಷ್ಟು ಅವಾಯ್ಡ್ ಮಾಡಿದ್ರೇನು ಪ್ಲಾಸ್ಟಿಕ್ ಅಂದ್ರೆ ಮನೆಗೆ ಬಂದೇ ಬರುತ್ತೆ. ಆ ಪ್ಲಾಸ್ಟಿಕ್ನ ನಾವು ಇಮಿಡಿಯೇಟ್ ಆಗಿ ಕಟ್ ಮಾಡಿ ನೀಟ್ ಆಗಿ ಒಂದು ಡಬ್ಬೆಯಲ್ಲಿ ನಾವು ಸ್ಟೋರೇಜ್ ಬಾಕ್ಸ್ ಅಲ್ಲಿ ಇಡಬೇಕು. ಒಂದು ದಿವಸಕ್ಕೆ ನಾವು ಇನ್ನೊಬ್ಬರಿಗೆ ಹಾಕಬಾರದು, ಒಂದು 6 ತಿಂಗಳ ತನಕ ನಾವು ಜಮಾ ಮಾಡಬಹುದು. ಒಂದು ಡಬ್ಬೆನೆ ಸಾಕು, ಪರ್ ಹೆಡ್ ನಮ್ಗೆ 1 ಕೆಜಿ ಬರಬಹುದು ಒಂದು 1 ಇಯರ್ಗೆ. ಸೊ ಒಂದು 4 ಜನ ಇದೀವಿ ಅಂದ್ರೆ 4 ಕೆಜಿ ಪ್ಲಾಸ್ಟಿಕ್ ಬರುತ್ತೆ ವರ್ಷಕ್ಕೆ. ಸೊ 4 ಕೆಜಿ ಪ್ಲಾಸ್ಟಿಕ್ಗೆ ಒಂದು ಚಿಕ್ಕ ಡಬ್ಬ ಸಾಕು. ಆ ಡಬ್ಬದಲ್ಲಿ ಇಟ್ಟು ಎಲ್ಲಾ ಒಂದು 4 ಕೆಜಿ ಆದ್ಮೇಲೆ ನಾವು ಓನ್ಲಿ ಪ್ಲಾಸ್ಟಿಕ್ ಮಟ್ಟಿಗೆ ಬೇರೆಯವ್ರಿಗೆ ಕೊಟ್ಟಿದ್ರೆ ಏನಾಗುತ್ತೆ, ಅವ್ರಿಗೆ ಅದರಿಂದ ಇನ್ಕಮ್ ಸಿಗುತ್ತೆ, ಕಸಲಿಂದ ರಸ ಆಗುತ್ತೆ. ಸೊ ಈ ತರ ನಿರ್ವಹಣೆ ಈಸಿಯಾಗಿ ಮಾಡಬಹುದು. ಬಟ್ ಇದೇ ಮಾಡಲಾರ್ದಂಗ ನಾವು ಹೊರಗಡೆ ಬಿಸಾಕಿದ್ರೆ ಒಂದು ಪ್ಲಾಸ್ಟಿಕ್ ಸುಡೋದ್ರಿಂದ 1000 ಜನಗೆ ಕ್ಯಾನ್ಸರ್ ಬರೋದಷ್ಟು ಡಯಾಕ್ಸಿನ್ ಮತ್ತೆ ಫ್ಯೂರಾನ್ ಅನ್ನೋ ಒಂದು ತುಂಬಾ ಹಾನಿಕರ ಅನಿಲ ಹೊರಗಡೆ ಬಂದು ಎಲ್ಲರಿಗೆ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ಒಂದು ಪ್ಲಾಸ್ಟಿಕ್ ಕಾರಣ ಆಗುತ್ತೆ. ಇನ್ನ ಮತ್ತೊಂದು ದೊಡ್ಡ ದೊಡ್ಡ ಫಂಕ್ಷನ್ ಗಳು ನಡೀತವೆ ಅಥವಾ ಯಾವುದೋ ಒಂದು ಅಭಿಯಾನ ನಡತ್ತೆ, ಅಲ್ಲೆಲ್ಲ ಬ್ಯಾನರ್ ಗಳನ್ನ, ಪೋಸ್ಟರ್ ಗಳನ್ನ, ಆಮೇಲೆ ಫ್ಲೆಕ್ಸಿಗಳನ್ನೆಲ್ಲ ನೋಡ್ತಿರ್ತೀವಿ. ಮನೆಯಲ್ಲಿ ಹಾಕ್ತೀವಿ, ಬರ್ತ್ಡೇ ಪಾರ್ಟಿ ಫ್ಲೆಕ್ಸಿಗಳನ್ನ ಹಾಕ್ತೀವಿ, ಎಲ್ಲ ರೋಡ್ ಗಳಲ್ಲೆಲ್ಲ ಫ್ಲೆಕ್ಸಿಗಳನ್ನ ಹಾಕಿರ್ತಾರೆ. ಇಲ್ಲಿ ಇದೇ ಮಾಡ್ತಾರೆ, ಹಾಕಿ ಮರ್ತು ಬಿಡ್ತೀವಿ ನಾವು ಅದನ್ನೆಲ್ಲ. ಮರೆತು ಬಿಟ್ಟು ಅದ್ರ ಬಗ್ಗೆ ಕೇರ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದನ್ನ ತಕೊಳ್ಳಿಕ್ಕೆ ಹೋಗೋದಿಲ್ಲ. ಇದಾದಾಗ ಯಾವ ರೀತಿ ಹಾನಿ ಮಾಡುತ್ತೆ ಇದನ್ನ, ನಾವು ಹೇಗೆ ಒಂದು ಫ್ಲೆಕ್ಸಿಯನ್ನ ಮರುಬಳಕೆ ಮಾಡಬಹುದು, ಹೇಗೆ ಇದ್ರ ಬಗ್ಗೆ ಏನ್ ಹೇಳಿ? ಈಗ ತುಂಬಾ ಜನ ನಾವು ನೋಡ್ತಾ ಇರ್ತೀವಿ, ಪಾಪ ನಮ್ಗೆ ಗೊತ್ತಿಲ್ಲಾರ್ದಂಗೆ ಆ ಭಗವಂತನೇ ಕಸ ವಿಲೆ ಈ ಕಸ ರ್ಯಾಕ್ ಪಿಕ್ಕರ್ ಅಂತಾರೆ, ಕಸನ ತಗೊಂಡೋಗಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ಗಳು ಕವರ್ಗಳು ಆರಿಸ್ಕೊಂಡು ಹೋಗೋರು ಬರ್ತಾ ಇರ್ತಾರೆ. ಆ ಭಗವಂತನೇ ಆ ರೂಪದಲ್ಲಿ ಬಂದು ಕಸನ ಆರಿಸ್ಕೊಂಡು ಹೋಗುತ್ತಾನೋ ಏನೋ ಅಂತ ಅನ್ಸುತ್ತೆ. ಈ ಒಂದು ನಾವು ದೊಡ್ಡ ಫಂಕ್ಷನ್ ಮಾಡಿದ್ಮೇಲೆ ಏನ್ ಮಾಡಬೇಕು? ಕೆಲವರಿಗೆ ನಾವು ಈ ಬ್ಯಾನರ್ಗಳು ಎಲ್ಲಾ ತೆಗೆದು ನೀಟಾಗಿ ಒಂದು ಕಡೆ ಇಟ್ಟಿದ್ರೆ, ಇವೇನೋ ಎಲ್ಲೋ ಒಂದ್ ಇಟ್ಟಿದ್ರೇನು ಇಂತಹ ಕಸ ರ್ಯಾಕ್ ಪಿಕ್ಕರ್ಸ್ ಬಂದು ಅದನ್ನ ತಗೊಂಡ್ ಹೋಗ್ತಾರೆ. ಬಟ್ ನಾವು ಎಲ್ಲಾ ಡಂಪ್ ಮಾಡಿದ್ದೆಲ್ಲ ತಗೊಂಡ್ ಹೋಗಿ ಎಲ್ಲೋ ಹೋಗಿ ಬಿಸಾಕ್ ಬರಬಾರ್ದು. ಎಲ್ಲೋ ಒಂದು ನೀಟ್ ಜಾಗದಲ್ಲಿ ನೀಟಾಗಿ ಇಟ್ಟಿದ್ರೆ ಅದನ್ನ ಹಿಂಗೆ ದಾರಿಯಾಗಿ ಹೋಗೋರು 100% ತಗೊಂಡ್ ಹೋಗ್ತಾರೆ. ತಗೊಂಡ್ ಹೋಗಿ ಅವರು ಅವ್ರಿಗೆ ರಿಯೂಸ್ ಮಾಡ್ಕೊಂತಾರೆ. ರಿಯೂಸ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಅದು ರೀಸೈಕ್ಲಿಂಗ್ ಏನು ಹೋಗುತ್ತೆ ಅವ್ರಲಿಂದನೆ. ಇನ್ನ ಮನೆಯಲ್ಲಿ ಬಂದಾಗ ಅಡಿಗೆ ಮನೆಯಲ್ಲಿ ಸಾಕಷ್ಟು ತಾಜ್ಯ, ಪ್ರತಿನಿತ್ಯ ತಾಜ್ಯ ಉತ್ಪಾದನೆ ಆಗೋದು ಜಾಸ್ತಿ ಅಡಿಗೆ ಮನೆಯಲ್ಲಿ. ಅಡಿಗೆ ಮನೆಯಲ್ಲಿ ಗೃಹಿಣಿ ಆದವರು ತಾಜ್ಯವನ್ನ ಹೇಗೆ ನಿರ್ವಹಣೆ ಮಾಡಬೇಕು, ವೇಸ್ಟ್ ಅನ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು? ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಬಂದಿದ ತಕ್ಷಣನೇ ಈ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಏನೋ ಒಂದು ಒಂದು ಫಾರ್ ಎಕ್ಸಾಂಪಲ್ ಒಂದು ಹಲ್ದಿ ತಗೊಂಡ್ ಬರ್ತೀವಿ, ಅರಿಶಿಣ, ಅರಿಶಿಣದ ಪ್ಯಾಕೆಟೇ ಬಂದಿದೆ ಅನ್ಕೊಳ್ಳಿ. ಆ ಅರಿಶಿಣ ಪ್ಯಾಕೆಟ್ಲಿದ್ದೆಲ್ಲ ಇದ್ದಿದ್ದು ಅರಿಶಿಣನ ಒಂದು ಡಬ್ಬೆದಲ್ಲಿ ಹಾಕಿ ಆ ಕವರ್ನ ಎಲ್ಲ ನಾವು ಸಪರೇಟ್ ಆಗಿ ಮಾಡಬಹುದು. ಮತ್ತೆ ಈ ಇದ್ರ ಜೊತೆ ಏನ್ ಬರುತ್ತೆ, ಈಗ ನಾವು ಆಪಲ್ ಖರೀದಿ ಮಾಡಿದ್ರೇನು ಒಂದು ಕವರ್ ಬರುತ್ತೆ, ಚಿಕ್ಕ ಕವರ್ ಇರುತ್ತೆ ಆಪಲ್ಗೆ. ಅಂತವೆಲ್ಲ ಈ ಗೃಹಿಣಿ ಜವಾಬ್ದಾರಿ ಆಗಿರ್ತದ. ಕಿಚನ್ ವೇಸ್ಟ್ ಏನಿದೆ ಗೃಹಿಣಿ ಜವಾಬ್ದಾರಿ ಆಗಿರ್ತದ. ಸೊ ಅವ್ರೇನ್ ಮಾಡ್ಬೇಕು, ಈ ಒಂದು ಪರ್ಚೇಸ್ ಮಾಡುವಾಗ ಸ್ಟಿಕ್ಕರ್ಗಳು ಇರುತ್ತೆ, ಒಂದೊಂದ್ಸತಿ ಈ ಆಪಲ್ಗೆ ಸ್ಟಿಕ್ಕರ್ ಇರುತ್ತೆ. ಅದೆಲ್ಲ ಏನ್ ಮಾಡುತ್ತೆ, ಅವರು ಕಿಚನ್ ವೇಸ್ಟ್ ಅಂತ ಹೇಳಿ ಅದು ಕಿಚನ್ ಅಲ್ಲಿ ಕಂಪೋಸ್ಟ್ ಅಲ್ಲಿ ಹಾಕಿದ್ರೆ ಅದು ಕಂಪೋಸ್ಟ್ ಆಗಲ್ಲ. ಆ ಸ್ಟಿಕ್ಕರ್ನ ಅವ್ರು ಏನ್ ಮಾಡ್ಬೇಕು, ಈ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಇದರಲ್ಲಿ ಅವರು ಹಾಕ್ಬಹುದು. ಅದರಲ್ಲಿ ಸ್ಟಿಕ್ಕರ್ ಅಂದ್ರೆ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಇರುತ್ತೆ, ಅದು ಆ ಪ್ಲಾಸ್ಟಿಕ್ ನ ತೆಗಿಬೇಕು. ಇನ್ನೊಂದ್ಸತಿ ನಾವು ಗೃಹಿಣಿಗಳಿಗೆ ಕೆಲವು ಸತಿ ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರ್ತಾರೆ ಆಪಲ್ಗಳು, ಅವಾಗ ಏನ್ ಮಾಡ್ತದ ಪ್ಲಾಸ್ಟಿಕ್ಕು ಬಂದಿರ್ತದ, ಎರಡು ಆಪಲ್ ಸಲುವಾಗಿ 10 ಕವರ್ಸ್ ಪ್ಯಾಕ್ ಮಾಡಿರ್ತಾರೆ. ಸೊ ಅವ್ರೇನ್ ಮಾಡ್ಬೇಕು, ಈ ಕವರ್ಸ್ ಅನ್ನ ಬೇರೆ ಮಾಡ್ಬೇಕು, ಆ ಆಪಲ್ಸ್ ನ ಬೇರೆ ಮಾಡ್ಬೇಕು. ಆತರ ಬೇರೆ ಮಾಡಿ ಇಡೋ ಜವಾಬ್ದಾರಿ ಗೃಹಿಣಿ ಆದಿ ಇರ್ತದ. ಅದ್ರ ಜೊತೆನು ನಮ್ಗೆ ಗೊತ್ತಿರ್ಲಾರ್ದಂಗನೆ ಕೆಲವು ದಾರಗಳು ನಮ್ಗೆ ಉರಿಕೊನೆ ಕಟ್ಟಿ ಈ ಕೊತ್ತಿಮೀರಿ ಕಟ್ಟೆ, ಪಾಲಕ್ ಕಟ್ಟೆ ಮಾಡ್ತಿದ್ರು. ಈಗ ವೈರು, ತಂತಿ ಏನೇನೋ ಕಟ್ಟಿರ್ತಾರ. ಸೊ ಅದೆಲ್ಲ ಗೃಹಿಣಿ ಸ್ವಲ್ಪ ಟೈಮ್ ತಗೊಂಡು ಅದನ್ನ ಆ ಪದಾರ್ಥ ಜ್ಞಾನ ನಾನು ನಮ್ಮ ಕಿಚನ್ಗೆ ಯಾವ ತರ ಬರ್ತಾ ಇರ್ತಿದೆ ಅನ್ನೋದು ಅವರವರು ವ್ಯಕ್ತಿಗತವಾಗಿ ಅವರು ಅದನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ಚಿಂತನೆ ಮಾಡಿದ್ರೆ, ಅವ್ರಿಗೆ ಒಂದು ಸಲಹೆ ಸೂಚನೆ ಮೇರೆಗೆ ಅವರು ವಿಲೇವಾರಿ ಮಾಡಿದ್ರೆ ಸಾಕು. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ, ಸಾಕಷ್ಟು ದಿನನಿತ್ಯ ಜೀವನದಲ್ಲಿ ವೇಸ್ಟ್ ಅಥವಾ ತಾಜ್ಯ ಯಾವತ್ತು ಬರ್ತಾ ಇರತ್ತೆ, ನಮ್ಮ ಒಂದು ಹುಟ್ಟು ಸಾವಿನ ಮಧ್ಯೆ ಮನುಷ್ಯನ ನಡುವೆ ಸಾಕಷ್ಟು ವೇಸ್ಟ್ ಅನ್ನ ನಾವು ತರ್ತಾ ಇರ್ತೀವಿ, ಇದನ್ನೆಲ್ಲ ನಿರ್ವಹಣೆ ಮಾಡದೆ ಹೋದ್ರೆ ಏನಾಗತ್ತೆ ನಮ್ಮ ಒಂದು ಪರಿಸ್ಥಿತಿ ಅಂತಕ್ಕಂಥ. ಈ ಕಸ ನಿರ್ವಹಣೆ ಅನ್ನೋದು ನಮ್ಮ ದೇಶದಲ್ಲೇ ಇಲ್ಲ, ಈ ಪ್ರಪಂಚದಲ್ಲೇ ಎಲ್ಲಾ ಒಂದು ಪ್ರತಿನಿತ್ಯ ನಾವ್ ಎದ್ದಿದ ತಕ್ಷಣ ಬರೋದು ಏನಂದ್ರೆ ಕಸ ನಿರ್ವಹಣೆ. ಈ ಕಾಂಪ್ಲೆಕ್ಸ್ಗಳಲ್ಲಿ, ಮನೆಗಳಲ್ಲಿ ಎದ್ದಿದ ತಕ್ಷಣ ನಮ್ಗೆ ಮನೆ ನೀಟ್ ಇರಬೇಕು ಅಂದ್ರೆ ಈ ಕಸ ವಿಲೇವಾರಿ ಆಗ್ಬೇಕು. ನಮ್ಮ ಮನೆ ನೀಟ್ ಇಟ್ಕೊಂತೀವಿ, ನಮ್ಮ ಮನೆಯಿಂದ ಕಸ ಹೊರಗಡೆ ಹೋದ್ರೆ ಈ ಹೊರಗಡೆ ಪ್ರಪಂಚದಲ್ಲಿ ನಮ್ಗೆ ಈ ಒಂದು ಬೆಳೆ ಏನ್ ಬರುತ್ತೆ, ಮಳೆ ಏನ್ ಬರುತ್ತೆ, ಅದೆಲ್ಲದಕ್ಕೆ ಕಾರಣ ನಮ್ಮ ಶುದ್ಧವಾದ ಭೂಮಿ ಅನ್ನೋದು ನಾವು ಪ್ರತಿ ನಿಮಿಷ ನೆನಪಿಟ್ಕೋಬೇಕು. ಓನ್ಲಿ ಪರಿಶುದ್ಧ ಮನೆಯಲ್ಲೇ ಅಲ್ವಾ ನಮ್ಮ ಆರೋಗ್ಯಕ್ಕೆ ಕಾರಣ, ಪರಿಶುದ್ಧವಾದ ವಾತಾವರಣಕ್ಕೆ ನಮ್ಮ ದೇಶದ ಪರಿಶುದ್ಧ ನೆಲ ಸಲುವಾಗಿ ನಾವೆಲ್ಲರೂ ಜವಾಬ್ದಾರಿ ತಗೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇದ್ರದ್ದು ಪರಿಣಾಮ, ನಾವು ಏನು ಕಸನ ಹೊರಗಡೆ ಹಾಕ್ತೀವಿ ಅದು ನಮ್ಗೆ ನಮ್ಮ ಮನೆಗೆ ನಮ್ಮ ದೇಹದಲ್ಲಿ ಮತ್ತೆ ರೀಸೈಕಲ್ ಆಗಿ ನಮ್ಮ ಮನೆಗೇನೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಕೆಮಿಕಲ್ ನ ಎಲ್ಲೋ ಒಂದು ಹೊರಗಡೆ ಚೆಲ್ಲಿದೀವಿ ಅನ್ಕೊಂಡ್ರೆ ಮಳೆ ನೀರಿನಿಂದ ಅದು ಈ ಬಾವಿಗಳಿಗೆ ನದಿಗಳಿಗೆ ಹೋಗಿ ಅದೇ ಮಳೆ ಆಗಿ ಬಂದು ಮತ್ತೆ ಅದೇ ನೀರು ನಮಗೆ ಮುನಿಸಿಪಾಲಿಟಿ ವಾಟರ್ಲಿಂದ ಬರುತ್ತೆ, ಇಲ್ಲ ಅಂದ್ರೆ ಅದೇ ನೀರು ನಮ್ಮ ಬೆಳೆ ಮೂಲಕ ನಮ್ಮ ದೇಹದಲ್ಲಿ ಹೋಗುತ್ತೆ. ಸೊ ಈ ಒಂದು ಕಸದ ಜವಾಬ್ದಾರಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ನಾವು ವಿಲೇವಾರಿ ಮಾಡಿದ್ರೇನೆ ಈ ಒಂದು ನಮ್ಮ ಜೀವನದ ಪ್ರತಿ ಪ್ರಾಣಿಗಳು ಈ ಭೂಮಿ ಮೇಲೆ ಪ್ರತಿ ಸರ್ವ ಜೀವಗಳಿಗೆ ಆಧಾರ ಆಗಿದ್ದ ಈ ಭೂಮಿಗೆ ಪ್ರತಿಯೊಬ್ಬರು ತಮ್ಮ ತಮ್ಮದೇ ಒಂದು ಸ್ವಲ್ಪ ಸಮಯ ಕೊಟ್ಟು ಇದನ್ನ ಒಂದು ಕೌಶಲಿತವಾಗಿ ಒಂದು ಸಂತೋಷವಾಗಿ ವಿಲೇವಾರಿ ಮಾಡಿದ್ದ ಮಟ್ಟಿಗೆ ನಮ್ಮ ದೇಶ ಉಳಿಯುತ್ತೆ. ಇಲ್ಲ ಅಂದ್ರೆ ನಾವು ಸಮುದ್ರಗಳಲ್ಲಿ ಈ ಕಸದ ಹಿಮಾಲಯ ಅನ್ನು ನಾವು ನೋಡ್ಬೇಕಾಗ್ತದೆ. ಒಳ್ಳೇದು ಸರಸ್ವತಿ ಅವರೇ, ಇದುವರೆಗೂ ತ್ಯಾಜ್ಯ ಯಾವ ರೀತಿ ನಾವು ನಿಭಾಯಿಸಬೇಕು, ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂತ ವಿಚಾರ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪರಿಸರದ ಬಗ್ಗೆ ಚರ್ಚೆ ಆಗ್ತಾ ಇದ್ದೇವೆ. ಪರಿಸರವನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕಾಗಿತ್ತಂದ್ರೆ ನಮ್ಮ ಮನೆಯಿಂದಲೇ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯಲ್ಲಿರ್ತಕ್ಕಂಥ ವೇಸ್ಟನ್ನು ನಿರ್ವಹಣೆ ಮಾಡಿದ್ದೇ ಆದರೆ ಖಂಡಿತ ಒಂದು ಪರಿಸರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟ ಹಾಗೆ. ಕೊನೆಯದಾಗಿ ನಿಮ್ಮ ಸಂದೇಶ ಏನು, ಒಟ್ಟಾರೆ ತಾತ್ಪರ್ಯ, ಒಬ್ಬ ಗ್ರಹಿಣಿಯಾಗಿ ತಾವು ಸಹ ಯಾವ ರೀತಿ ಮಾಡ್ತಾ ಇದ್ದೀವಿ? ಒಂದೇ ಇದಕ್ಕೆ ಸ್ಲೋಗನ್ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ನೆನಪಿಟ್ಕೋಬೇಕಂದ್ರೆ ಪ್ರತಿ ನಿಮಿಷ ನಮ್ಮ ಕಸಗೆ ನಾವೇ ಜವಾಬ್ದಾರಿ. ನಾವು ಏನು ಖರೀದಿ ಮಾಡಿರ್ತೀವಿ ನಮ್ಮ ಸಲುವಾಗಿ, ಅದು ಎಲ್ಲಿಂದ ಬರುತ್ತೆ, ಅದು ಬರುವಾಗ ಎಷ್ಟು ಅದು ನಮ್ಮ ಒಂದು ಪರಿಸರದ ಶಕ್ತಿನ ಕನ್ಸ್ಯೂಮ್ ಮಾಡಿದೆ, ನಮ್ಮ ಜೀವನದಲ್ಲಿ ಎಷ್ಟು ದಿವಸ ಇರುತ್ತೆ, ನಮ್ಮ ಜೀವನದಿಂದ ಆ ಒಂದು ಕಸ ನಮ್ಮ ಜೀವನದಿಂದ ಹೊರಗಡೆ ಹೋದ್ಮೇಲೆ ಎಷ್ಟು ಹಾನಿ ಉಂಟಾಗುತ್ತೆ ಅನ್ನೋದು ಅದು ನಾವು ವ್ಯಕ್ತಿಗತವಾಗಿ ಪರಿಶೀಲನೆ ಮಾಡಿಕೊಂಡು ನಮ್ಮ ಕಸಗೆ ನಾವೇ ಜವಾಬ್ದಾರಿ ಇದ್ರೇನೆ ನಮ್ಮ ಜೀವನ, ನಮ್ಮ ದೇಶ, ನಮ್ಮ ಸರೌಂಡಿಂಗ್ ಸಾರ್ಥಕ ಆಗುತ್ತೆ. ಇದು ಪ್ರತಿಯೊಬ್ಬ ಚಿಕ್ಕ ಮಗು, ಒಂದು 4 ವರ್ಷದ ಮಗುವಿನಿಂದ ನಾವು ಈ ದೇಹ ತ್ಯಾಗ ಮಾಡಿದ್ಮೇಲೇನು ನಮ್ಮ ಕಸದ ಬಗ್ಗೆ ಏನೇನಾಗುತ್ತೆ ಅನ್ನೋದು ನಾವು ಚಿಂತನೆ ಮಾಡಬೇಕು. ಪ್ರತಿ ದಿವಸ ಪ್ರತಿ ನಿಮಿಷ ಚಿಂತನೆ ಮಾಡಿದ್ಮೇಲೆನೆ ಈ ಒಂದು ಭೂಲೋಕ ಸ್ವರ್ಗ ಆಗುತ್ತೆ. ಕೆಲವರು ಕೇಳಿದ್ರಲ್ಲ ಸರಸ್ವತಿ ಕಿಲಿಕಿಲಿ ಅವರು ಹೇಳಿದಂತಹ ವಿಚಾರವನ್ನ, ನಮ್ಮ ಕಸಕ್ಕೆ ನಾವೇ ಜವಾಬ್ದಾರರು, ಆದಷ್ಟು ಕಸ ವಿಲೇವಾರಿ ಮಾಡತಕ್ಕಂತ ಒಂದು ನೈಪುಣ್ಯತೆಯನ್ನ ಕಲ್ಕೋಬೇಕು. ಕಸ ಜಾಸ್ತಿ ಯಾವತ್ತು ವೇಸ್ಟು ಸರ್ಕ್ಯುಲೇಟ್ ಅಥವಾ ವೇಸ್ಟು ಅಕ್ಯುಮುಲೇಷನ್ ಆಗದಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಈ ಒಂದು ವೇಸ್ಟನ್ನು ಅಥವಾ ಕಸವನ್ನು ನಾವು ಚೆನ್ನಾಗಿ ವಿಲೇವಾರಿ ಮಾಡಿದ್ದೇ ಆದರೆ ಖಂಡಿತ ನಮ್ಮ ವಾತಾವರಣ, ನಮ್ಮ ಆರೋಗ್ಯ ಎಲ್ಲವೂ ಚೆನ್ನಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಒಳ್ಳೆಯದು ಸರಸ್ವತಿ ಅವರೇ, ಮಾಹಿತಿ ಹಂಚಿಕೊಡೋದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪರಿಸರ ರಕ್ಷಣೆಗೆ ತ್ಯಾಜ್ಯ ನಿರ್ವಹಣೆ ಮಹತ್ವ, ಈ ವಿಷಯ ಕುರಿತು ಪರಿಸರ ಅಭಿಯಂತರರು ಹಾಗೂ ಗ್ರೀನ್ ರಾಯಚೂರಿನ ಅಧ್ಯಕ್ಷರಾದ ಸರಸ್ವತಿ ಕಿಲ್ಕಿಲೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಆಲಿಸೋಣ. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ಹವಾಮಾನ ವರದಿ ಹೇಳೋದಾದರೆ, ನಾಳೆ ಅಂದರೆ ದಿನಾಂಕ 25/5/2023 0.6 mm ಮಳೆಯಾಗುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಗರಿಷ್ಠ ಉಷ್ಣಾಂಶ 39.2°C ಕನಿಷ್ಠ 26.1 ಉಷ್ಣಾಂಶ ಇರುವ ಮುನ್ಸೂಚನೆ ನೀಡಲಾಗಿದೆ. ಆರ್ದ್ರತೆಯ ಮಟ್ಟ 50%ದಿಂದ ಕನಿಷ್ಠ 21%ದಷ್ಟು ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಹಾಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 17 km ಬೀಸುವ ಮುನ್ಸೂಚನೆಯನ್ನ ನೀಡಲಾಗಿದೆ. ಇದಾಗಿತ್ತು ನಾಳೆಯ ಹವಾಮಾನ ವರದಿ. ಈಗ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳೋಣಲ್ಲ. ಮುಂಗಾರು ಬಿತ್ತನೆಗೆ ಭೂಮಿಯನ್ನ ಸಿದ್ಧಗೊಳಿಸಿ ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನ ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನ ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿ. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಗುಡುಗು ಮತ್ತು ಸಿಡಿಲಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ರಾಶಿ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಸಂಗ್ರಹಣೆಯನ್ನು ಮಾಡಿಕೋಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಸೂಕ್ತ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಸಂರಕ್ಷಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಗಿಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಿಕೊಡುವುದು ಉತ್ತಮ. ಇನ್ನು ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈನ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಿ ಮತ್ತು ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹಾಗೇನೆ ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಆಲಿಸಿದ್ರಿ ರೈತ ಬಾಂಧವರೇ. ಈಗ ಪೇಟೆ ಧಾರಣೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ಧಾರಣೆ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿವೆ. ಕಡಲೆಕಾಳು ಜವಾರಿ ಕನಿಷ್ಠ 4,521 ರೂಪಾಯಿಗಳಿಂದ ಗರಿಷ್ಠ 4,846 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 6,200 ರೂಪಾಯಿಗಳಿಂದ 7,100 ರೂಪಾಯಿಗಳು. ಅಲಸಂದಿ 4,606 ರೂಪಾಯಿಗಳು. ಶೇಂಗಾ ಗುಂಗ್ರಿ 5,699 ರೂಪಾಯಿಗಳಿಂದ 6,952 ರೂಪಾಯಿಗಳು. ಮೆಕ್ಕೆಜೋಳ 1,380 ರೂಪಾಯಿಗಳಿಂದ 1,762 ರೂಪಾಯಿಗಳು. ಭತ್ತ ದಪ್ಪ 1,321 ರೂಪಾಯಿಗಳು. ಭತ್ತ ರಾಜಹಂಸ 1,135 ರೂಪಾಯಿಗಳಿಂದ 1,279 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,319 ರೂಪಾಯಿಗಳಿಂದ 2,290 ರೂಪಾಯಿಗಳು. ಕೆಂಪು ತೊಗರಿ 4,000 ರೂಪಾಯಿಗಳಿಂದ 9,207 ರೂಪಾಯಿಗಳು. ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ 2,600 ರೂಪಾಯಿಗಳು. ರೈತ ಬಂದವರೇ, ಇದುವರೆಗೆ ರಾಯಚೂರು ಮತ್ತು ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆಯನ್ನು ಕೇಳಿದಿರಿ. ಇದಾಗಿತ್ತು ರೈತ ಬಂದವರೇ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರ ಈಗ ಸಮಯ 7:19. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಇಂದಿನ ವಿಷಯ ನವಣೆ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಉದಯ್ ಕುಮಾರ್ ನಿಡೋಣಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಪ್ರಸ್ತುತಿ ಡಾ ವಿಜಿ ಭಾವಲತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಇಂದಿನ ವಿಷಯ ನವಣೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕ ಕೇಳುಗರಿಗೆ ನಮಸ್ಕಾರ. ಕೇಳುಗರ ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮದಲ್ಲಿ ನವಣೆಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ನಮ್ಮ ರೈತರಿಗೆ ಮತ್ತು ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಉದಯ್ ಕುಮಾರ್ ಅವರೇ. ನಮಸ್ಕಾರ ಹೇಳಿ. ಮೊದಲನೇದಾಗಿ ನವಣೆಯ ಸಂಸ್ಕರಣೆ ಬಗ್ಗೆ ಹೇಳಿ, ಏನಿದು ಸಂಸ್ಕರಣೆ ಅಂದರೆ? ಇದು ನವಣೆ ಅನ್ನೋದು ಒಂದು ಮಹತ್ವವಾದ ಧಾನ್ಯ, 9 ಸಿರಿಧಾನ್ಯಗಳಲ್ಲಿ ಇದು ಒಂದು ಪ್ರಮುಖವಾದ ಧಾನ್ಯವಾಗಿದೆ. ಅದು ಈ ಒಂದು ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೆಯನ್ನು ಒಂದು ಬೆಳೀತಾ ಇರುವಂತಹ ಈ ಸಿರಿಧಾನ್ಯ ಬಹಳ ಮಹತ್ವದ್ದಾಗಿದೆ. ಯಾಕಂತಂತಂದ್ರೆ ಮೊದಲಿನಿಂದನೂ ನಮ್ಮ ಅಜ್ಜ ಅಜ್ಜಿ ಆ ಒಂದು ಕಾಲದಿಂದಲೂ ಸಾಕಷ್ಟು ಈ ನವಣೆಯನ್ನು ಉಪಯೋಗ ಮಾಡ್ತಾ ಇದ್ರು, ಬೆಳೀತಾ ಇದ್ರು, ಉಪಯೋಗ ಮಾಡ್ತಾ ಇದ್ರು. ಆದ್ರಿಂದ ಅವರ ಒಂದು ಆರೋಗ್ಯದ ಒಂದು ಮಟ್ಟ ಏನಿತ್ತು ಅದು ಬಹಳ ಚೆನ್ನಾಗಿರ್ತಿತ್ತು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಈ ಒಂದು ಗೋಧಿ ಮತ್ತು ಅಕ್ಕಿಯ ಒಂದು ಆಹಾರ ಪದ್ಧತಿಗೆ ನಾವು ಏನು ಒಗ್ಕೊಂಡಿದ್ದೀವಿ, ಅದರಿಂದ ಸಾಕಷ್ಟು ನಾವು ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಮತ್ತು ಏನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುವುದು ಕಂಡು ಬರ್ತಾ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ನವಣೆ ಬಹಳ ಒಂದು ಆರೋಗ್ಯದಾಯಕ ಮತ್ತು ಆರೋಗ್ಯವನ್ನು ವರ್ಧಿಸುವಂತಹ ಒಂದು ಧಾನ್ಯ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಪ್ರಮಾಣದ ಏನು ನಾವು ಈಗ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಏನು ಫೈಬರ್ ಅಂತೀವಿ, ಆ ಫೈಬರ್ ಆಗಿರ್ಬೋದು ಅಥವಾ ಪ್ರೋಟೀನ್ ಆಗಿರ್ಬೋದು ಮತ್ತು ಇದರಲ್ಲಿರುವಂತಹ ಕ್ಯಾಲ್ಸಿಯಂ, ಐರನ್ ಮತ್ತು ಸಾಕಷ್ಟು ಪ್ರಮಾಣದ ಫ್ಯಾಟಿ ಆಸಿಡ್ಸ್ ಅಂತೀವಿ, ಅವು ಅಮೈನೋ ಆಸಿಡ್ಸ್ ಇದಾವೆ. ಇವೆಲ್ಲನೂ ಬಹಳ ಒಂದು ನಮ್ಮ ಒಂದು ಆರೋಗ್ಯಕ್ಕೆ ಅತಿ ಉಪಯೋಗಕಾರಿಯಾಗಿದೆ. ಇದರಿಂದ ನಮ್ಮಲ್ಲಿ ಒಂದು ಏನು ಆರೋಗ್ಯವನ್ನು ವರ್ಧಿಸಿ ಮತ್ತು ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಇದು ಬಹಳ ಸಹಾಯಕಾರಿ ಆಗ್ತದೆ. ಅದರಂತೆ ನಾವು ಈ ನವಣೆಯನ್ನು ನಾವು ಹೇಗೆ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಸಂದರ್ಭವನ್ನು ನೋಡಿದಾಗ, ಹಿಂದಿನ ಕಾಲದಿಂದ ಮನೆಯಲ್ಲೇ ಮಾಡಿ ಒಂದು ಕುಟ್ಟುವಂತಹ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು. ಆದರೆ ತದನಂತರ ಅದನ್ನು ಈಗ ಯಾರ ಮನೆಯಲ್ಲೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇಲ್ಲ. ಆದ್ದರಿಂದ ಈ ಸಂಸ್ಕರಣೆ ಮಾಡುವಂತಹ ಒಂದು ಏನು ಅಂಗ ಇದೆ, ಇದು ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ಸಂಸ್ಕರಣೆಯಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನವಣೆಯ ಸಂಸ್ಕರಣೆ ಬಗ್ಗೆ ಸಾಕಷ್ಟು ಒಂದು ಅಭ್ಯಾಸವನ್ನು ಮಾಡಲಾಗಿದೆ. ಅದಕ್ಕೆ ಬೇಕಾಗುವಂತಹ ಸಣ್ಣ ಸಣ್ಣ ಒಂದು ಉಪಕರಣವನ್ನು ಸಹ ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅದನ್ನ ನಾವು ಈ ಸಿಪ್ಪೆಯನ್ನು ತೆಗೆದ್ರೆ ಅದನ್ನು ಸಂಸ್ಕರಣೆ ಮಾಡಿದಂತೆ ಅರ್ಥ. ಈಗ ಸಾಮಾನ್ಯವಾಗಿ ಅದನ್ನೇನು ನಾವು ರಾಶಿ ಮಾಡಿದ ನಂತರ ಅದನ್ನ ಏನು ಚೀಲದಲ್ಲಿ ತುಂಬುತ್ತೀವಿ, ಅದಾದ ನಂತರ ಅದು ಯಾವಾಗ ಮಾರುಕಟ್ಟೆಗೆ ಬಂದು ಅದನ್ನ ನಾವೇನು ತಿನ್ನುವ ಒಂದು ಪದಾರ್ಥವನ್ನು ಮಾಡಬೇಕಾದಾಗ ಅದನ್ನು ಸಂಸ್ಕರಣೆ ಮಾಡಬೇಕಾಗ್ತದೆ. ಈಗ ಹೆಂಗೆ ನಾವು ಈ ಅಕ್ಕಿಯನ್ನ ಮೇಲಿನ ಒಂದು ಸಿಪ್ಪೆಯನ್ನು ತೆಗಿಬೇಕು, ಅದೇ ರೀತಿಯಾಗಿ ಈ ಒಂದು ನವಣೆ ಮೇಲಿರುವ ಸಿಪ್ಪೆಯನ್ನು ತೆಗೆದ ನಂತರವೇ ಅದನ್ನು ನಾವು ಊಟ ಮಾಡಬಹುದಾಗಿದೆ. ಈಗ 1 ಕ್ವಿಂಟಾಲ್ ನವಣೆಯನ್ನ ನಾವು ಸಂಸ್ಕರಣೆ ಮಾಡಿದ್ರೆ ಎಷ್ಟು ಕೆಜಿ ಅಕ್ಕಿ ಬರುತ್ತೆ? ಕಾಳಿನ ಗುಣಮಟ್ಟದ ಮೇಲೆ ನಿರ್ಭರ ಆಗಿರ್ತದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಎವರೇಜ್ ಒಂದು ಏನು ಗುಣಮಟ್ಟ ಇತ್ತಂತಂದ್ರೆ 60-75% ತನೂ ಸಹ ನಾವು ನವಣೆ ಅಕ್ಕಿಯನ್ನ ಪಡೆಯಬಹುದಾಗಿದೆ. ಈಗ ರೈತರು ಎರಡು ನವಣೆಯನ್ನ ಸಂಸ್ಕರಣೆ ಮಾಡಿದ ಮೇಲೆ ಎರಡು ಬರುತ್ತೆ, ಒಂದು ನವಣೆ ಹೊಟ್ಟು ಬರುತ್ತೆ, ಇನ್ನೊಂದು ಅಕ್ಕಿ ಬರುತ್ತೆ. ಇಲ್ಲಿ ಎರಡೂ ಉಪಯೋಗ ಆಗುತ್ತೆ ಅಂತಾರೆ. ಅಕ್ಕಿ ಅಂತೂ ಸಾಮಾನ್ಯವಾಗಿ ಊಟ ಮಾಡಲಿಕ್ಕೆ ಬೇರೆ ಬೇರೆ ಐಟಮ್ಗಳನ್ನು ಮಾಡಲಿಕ್ಕೆ ಮಾಡ್ತಾರೆ. ಈ ಹೊಟ್ಟು ಬರುತ್ತೆ ನವಣೆ ಹೊಟ್ಟು, ಅದನ್ನ ಅದಕ್ಕೆ ಬಳಸಬಹುದು ಅಂತಿತ್ತು. ಅದನ್ನ ಸಾಮಾನ್ಯವಾಗಿ ನಾವು ಈ ಏನು ಕೆಟಲ್ ಫೀಡ್ ಅತ್ತೀವಿ, ಈ ದನಕರುಗಳಿಗೆ ಆಹಾರವಾಗಿ ಅದನ್ನು ಉಪಯೋಗಿಸಬಹುದು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಒಂದು ಏನು ಡೈರಿ ಇದೆ, ಅಲ್ಲಿಯೂ ಸಹ ನಮ್ಮ ಒಂದು ಈ ಹೊಟ್ಟನ ಕೊಟ್ಟು ನೋಡಿದಾಗ ಈವನ್ ಒಳ್ಳೆ ಹಾಲು ಕೊಡುವ ಪ್ರಮಾಣವು ಇದರಲ್ಲಿ ಹೆಚ್ಚಿಗೆ ಆಗಿದ್ದು ಕಂಡು ಬಂದಿದೆ. ಈಗ ನವಣೆಯ ಸಂಸ್ಕರಣೆಗೆ ಬಂದಾಗ ರೈತರು 1 ಕ್ವಿಂಟಾಲ್ ನವಣೆಯನ್ನ ನೇರವಾಗಿ ಮಾರ್ಕೆಟ್ಗೆ ಹೋದ್ ಮಾರಿದ್ರೆ ಬಹಳಷ್ಟು ಕಡಿಮೆ ರೇಟು, 2,000-2,500 ತರ ಬಹಳಷ್ಟು ಅಷ್ಟೇ ಬರುತ್ತೆ ರೇಟು. ಆದರೆ ಅದನ್ನೇ ಒಂದು ಸಂಸ್ಕರಣೆ ಮಾಡಿ ಅಕ್ಕಿಯನ್ನು ಮಾಡಿ ಮಾರಿದ್ರೆ ಎಷ್ಟು ಲಾಭ ಪಡ್ಕೋಬಹುದು ರೈತರು? ಎಲ್ಲಾ ರೈತರು ತಾವು ಯಾವುದೇ ರೀತಿಯ ಸಂಸ್ಕರಣೆ ಮಾಡಲಿಕ್ಕೆ ತಯಾರಾಗಿಲ್ಲ. ಆದ್ದರಿಂದ ರೈತರು ಸ್ವಲ್ಪ ಒಂದು ರೈತರಾಗಿರ್ಬೋದು, ರೈತ ಮಕ್ಕಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಅವರು ಒಂದು ಹೆಜ್ಜೆ ಮುಂದಿಟ್ಟು ಈ ಒಂದು ಏನು ನವಣೆ ಇದೆ ಇದನ್ನ ಸಂಸ್ಕರಣೆ ಮಾಡಿ, ಸಂಸ್ಕರಣೆ ಮಾಡಬೇಕಾದಂತಹ ಏನು ವಿಧಾನಗಳನ್ನು ಅನುಸರಿಸುವುದಾಗಲಿ ಅಥವಾ ಆ ಯಂತ್ರಗಳನ್ನು ತಮ್ಮದೇ ಆದಂತಹ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅಳವಡಿಸಿಕೊಂಡು ಆ ಒಂದು ನವಣೆಯನ್ನ ಸಂಸ್ಕರಣೆ ಮಾಡಿದ್ರೆ, ಈಗ ನಾವು ಹೇಳಿದ್ವಿ ಕ್ವಿಂಟಲ್ ಅಕ್ಕಿಗೆ 70-75% ಅಕ್ಕಿ ಬರ್ತದಂತ, ಈಗ ನಾವು 1 ಕ್ವಿಂಟಲ್ ಮಾರುಕಟ್ಟೆಯಲ್ಲಿ ಬಹಳಷ್ಟು ಅಂತಂದ್ರೆ 2,300-2,500 ವರೆಗೆ ಮಾತ್ರ ಅವರಿಗೆ ಲಭ್ಯ ಆಗ್ತದೆ. ಅದನ್ನ ನಾವು ಕನ್ವರ್ಟ್ ಮಾಡಿ 75% ಅಕ್ಕಿಯನ್ನು ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಮಿನಿಮಮ್ ಆಗಿ ಅವರಿಗೆ 7,500 8,500 ರೂಪಾಯಿ ತನನು ಅವರಿಗೆ ಮಾರುಕಟ್ಟೆಯಲ್ಲಿ ಅದರ ದರ ಸಿಗ್ತದೆ. ಇದರಿಂದ ಅವರಿಗೆ ಸಾಕಷ್ಟು ಲಾಭ ಆಗ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಅವರಿಗೆ ಒಂದು ಈ ಸಂಸ್ಕರಣೆ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ವಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಅವರು 1 ಕ್ವಿಂಟಲ್ ತರಬಹುದು, 1 ಟನ್ನು ತರಬಹುದು, ತಂದು ಮಾಡಿಕೊಂಡು ತಮ್ಮದೇ ಆದಂತಹ ಒಂದು ಏನು ಪ್ಯಾಕೆಟ್ನಲ್ಲಿ 1 ಕೆಜಿ 2 ಕೆಜಿ 5 ಕೆಜಿ ಅಂತ ಪ್ಯಾಕೇಜಿಂಗ್ ಮಾಡಿಕೊಂಡು ಪ್ಯಾಕೇಜಿಂಗ್ ಮಾಡಿ ಕೊಡುವ ವ್ಯವಸ್ಥೆಯೂ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಇದರ ಲಾಭವನ್ನು ಪಡ್ಕೊಂಡು ಯುವಕರು ಮುಂದೆ ಬಂದಲ್ಲಿ ಡೆಫಿನೆಟ್ ಆಗಿ ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧದ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಹೇಗೆ ನಿಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣಾ ಘಟಕದಲ್ಲಿ ಯಾವ ರೀತಿ ಸಂಸ್ಕರಣೆ ನಡೆಯುತ್ತೆ, ತಾಸಿಗೆ ಎಷ್ಟು ಸಂಸ್ಕರಣೆ ಕೆಪಾಸಿಟಿ ಒಂದು ನಿಮ್ಮದು ಮಷಿನ್ಗಳನ್ನು ಹಾಕಿದಿರಿ, ಇದೇ ರೀತಿ ರೈತರು ತಮ್ಮ ಸಣ್ಣ ಪ್ರಮಾಣದಲ್ಲಿ ಹಳ್ಳಿ ಮಟ್ಟದಲ್ಲಿ ಹಾಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೀರಾ? ಹೇಗೆ ನಮ್ಮ ವಿಶ್ವವಿದ್ಯಾಲಯ ಸುಮಾರು 10 ವರ್ಷದಿಂದ ಈ ಒಂದು ನವಣೆ ಅಥವಾ ಸಿರಿಧಾನ್ಯಗಳ ಸಂಸ್ಕರಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇದರ ಬಗ್ಗೆ ಅಭ್ಯಸಿಸಿ ಇದಕ್ಕೆ ಈ ಸಂಸ್ಕರಣೆಗೆ ಬೇಕಾಗಿರುವಂತಹ ಒಂದು ಏನು ಸಿಪ್ಪೆ ತೆಗೆಯುವ ಯಂತ್ರ ಇದೆ, ಅದನ್ನು ಸಹ ರಬ್ಬರ್ ರೋಲ್ ಮಾದರಿಯ ಸಿಪ್ಪೆ ತೆಗೆಯುವ ಯಂತ್ರವನ್ನು ಇಲ್ಲಿ 100 ಕಿಲೋದಿಂದ 200 ಕಿಲೋ ಸಾಮರ್ಥ್ಯದ 1 ಗಂಟೆಗೆ ಅಂತ ಒಂದು ಸುಲಭ ಒಂದು ದರದಲ್ಲಿಯೂ ಅದನ್ನು ಪಡ್ಕೊಂಡು ರೈತರು ಇದನ್ನು ಉಪಯೋಗ ಮಾಡಿಕೊಂಡು ಸಂಸ್ಕರಣೆ ಮಾಡಿ ಮಾರುಕಟ್ಟೆಗೆ ಒಯ್ಯುವಂತಹ ಒಂದು ಸಾಧನವನ್ನೂ ನಾವು ಮಾಡಿದ್ದೇವೆ. ಅದರಂತೆ ಇದನ್ನ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ರೈತರು ತಾವು ತೆಗೆದುಕೊಂಡು ಬಂದಂತಹ ಏನು ಬೆಳೆಯನ್ನಿದೆ ಅವುಗಳನ್ನ ನಾವು ಸಂಸ್ಕರಣೆ ಮಾಡಿ ಅವುಗಳನ್ನು ಪ್ಯಾಕೆಟ್ ಮಾಡಿ ಕೊಡುವಂತಹ ವ್ಯವಸ್ಥೆನೂ ಇದೆ. ಇದನ್ನು ಮಾಡ್ಕೊಂತ ನಾವು ರೈತರಿಗೆ ಸಾಕಷ್ಟು ರೈತರಿಗೆ ಸಹಾಯವನ್ನು ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ನಾವು ಇನ್ನೂ ಒಂದು ಹೆಚ್ಚಿನ ಒಂದು ಹೆಜ್ಜೆ ಇಟ್ಟು ಸುಮಾರು 1,000 ಕೆಜಿ ಪ್ರತಿ ಗಂಟೆಗೆ ಮಾಡುವಂತಹ ಸಾಮರ್ಥ್ಯದ ಒಂದು ಸಿರಿಧಾನ್ಯ ಸಂಸ್ಕರಣಾ ಘಟಕವನ್ನು ನಾವು ಇಲ್ಲಿ ರಾಯಚೂರದಲ್ಲಿ ಸ್ಥಾಪಿಸಿದ್ದೀವಿ. ಅದೇ ರೀತಿಯಾಗಿ ನಾವು ಕಲಬುರಗಿ ಮತ್ತು ಹಗರಿಯಲ್ಲೂ ಸಹ 500 ಕೆಜಿ ಪ್ರತಿ ಗಂಟೆಗೆ ಸಂಸ್ಕರಣೆ ಮಾಡುವಂತಹ ಸಾಮರ್ಥ್ಯದ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕಗಳನ್ನು ಹಾಕೊಂಡಿದ್ವಿ. ಇದರಿಂದ ಸಾಕಷ್ಟು ಬೀದರ್ದಿಂದ ಬಳ್ಳಾರಿ ತನ ಯಾವುದೇ ರೈತರಿಗೂ ಎಲ್ಲಾ ರೈತರಿಗೂ ಅನುಕೂಲವಾಗುವಂಗೆ ಅವರಿಗೆ ಈ ಒಂದು ಘಟಕಗಳನ್ನು ಸ್ಥಾಪಿಸಿದ್ವಿ. ಅದರ ಸೌಲಭ್ಯ ದೊರೀಲಿ ಅಂತೇಳಿ ಇವುಗಳನ್ನು ಸ್ಥಾಪಿಸಿದ್ವಿ. ಅದರ ಅನುಕೂಲವನ್ನು ಪಡೆದುಕೋಬೇಕು, ಸದುಪಯೋಗವನ್ನು ಪಡೆದುಕೋಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಯಾರು ಯುವಕರು ತಮ್ಮದೇ ಆದಂತಹ ಒಂದು ಸಣ್ಣ ಪ್ರಮಾಣದ ಒಂದು ಘಟಕವನ್ನು ಸ್ಥಾಪಿಸಬೇಕು ಅಂತ ಮುಂದೆ ಬಂದಲ್ಲಿಯೂ ಸಹ ಈ ಒಂದು ಏನು ಈ ರಬ್ಬರ್ ರೋಲ್ ಮಾದರಿದಾಗಿರ್ಬೋದು ಅಥವಾ ಇನ್ನೊಂದು ಸೆಂಟ್ರಿಫ್ಯೂಗಲ್ ಮಾದರಿದಾಗಿರ್ಬೋದು ಅಂತ ಒಂದು ಸಿಪ್ಪೆ ತೆಗೆದು ಸಂಸ್ಕರಣೆ ಮಾಡಿಕೊಂಡು 1 ಕೆಜಿ ಅಥವಾ 2 ಕೆಜಿ ತಮ್ಮದೇ ಆದಂತಹ ಹಳ್ಳಿಯಲ್ಲಿ ಅವುಗಳನ್ನ ಪ್ಯಾಕೆಟ್ ಮಾಡಿ ತಮ್ಮದೇ ಆದಂತಹ ಹಳ್ಳಿಯಲ್ಲಿಯೂ ಸಹ ಅವತನ್ನ ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಅದಕ್ಕೆ ಬೇಕಾಗುವ ಎಲ್ಲ ಒಂದು ತಾಂತ್ರಿಕ ಸಲಹೆಯನ್ನು ನಮ್ಮ ವಿಶ್ವವಿದ್ಯಾಲಯ ಕೊಡಲಿಕ್ಕೆ ಯಾವಾಗಾದರೂ ತಯಾರಿದೆ. ಅಂದಾಜು ಒಂದು ಸಣ್ಣ ಪ್ರಮಾಣದಲ್ಲಿ ಒಬ್ಬ ರೈತ ಹಳ್ಳಿಯಲ್ಲಿ ಹಾಕಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಎಷ್ಟು ರೊಕ್ಕವನ್ನು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಸಂಸ್ಕರಣಾ ಘಟಕಗಳಿಗೆ? ಇದಕ್ಕೆ ಸಾಮಾನ್ಯವಾಗಿ ಇದರಲ್ಲಿ ಒಂದು 3-4 ಯಂತ್ರಗಳು ಬೇಕಾಗ್ತವೆ. ಮೊದಲನೇದಾಗಿ ಒಂದು ಏನು ಈ ಪ್ರೀ ಕ್ಲೀನರ್ ಅಂತ ಹೇಳ್ತೀವಿ, ಆ ಪ್ರೀ ಕ್ಲೀನರ್ ಮತ್ತು ಗ್ರೇಡರ್ ನಂತರ ಅದನ್ನ ಡಿಸ್ಟೋನಿಂಗ್ ಮಾಡಬೇಕಾಗ್ತದೆ. ಸಣ್ಣ ಸಣ್ಣ ಕಲ್ಲುಗಳಿರ್ತವೆ ಅವುಗಳನ್ನು ಬೇರ್ಪಡಿಸಬೇಕಾಗ್ತದೆ. ಅದಾದ ನಂತರ ಈ ಸಿಪ್ಪೆ ಸುಲಿಯುವ ಯಂತ್ರಕ್ಕೆ ಹಾಕಬೇಕಾಗ್ತದೆ. ಆ ಸಿಪ್ಪೆ ಸುಲಿದ ನಂತರ ಅದನ್ನು ಒಂದು ಗ್ರಾವಿಟಿ ಸೆಪರೇಟರ್ ಮಾಡಿ ಯಾವುದೇ ಸಿಪ್ಪೆ ಸುಲಿಲಾರದು ಮತ್ತೆ ಸಿಪ್ಪೆ ಸುಲಿದಂತಹ ಅಕ್ಕಿಯನ್ನು ಬೇರ್ಪಡಿಸಿ ಅದನ್ನ ನಂತರ ಪ್ಯಾಕಿಂಗ್ ಮಾಡಿಕೊಳ್ಳಿಕ್ಕೆ ತಯಾರು ಮಾಡ್ಕೋಬೇಕಾಗ್ತದೆ. ಈ ಒಂದು ಕಂಪ್ಲೀಟ್ ಯಂತ್ರದ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರಿಸುಮಾರು 3-4 ಲಕ್ಷ ರೂಪಾಯಿದಷ್ಟು ಖರ್ಚು ಬರ್ತದೆ. ರೈತರು ಹೇಳೋದು, ಇಲ್ಲ ನವಣೆಯನ್ನು ನಾವೆಲ್ಲ ಬೆಳೀತಾ ಇದ್ದೀವಿ, ಅದರ ಮಾರುಕಟ್ಟೆಯಲ್ಲಿ ನಮಗೆ ದರ ಇಲ್ಲ, ಅಕ್ಕಿ ಮಾಡಿದ್ರೆ ತಗೊಳ್ಳೋರು ಯಾರಿಲ್ಲ ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ರೈತರನ್ನ ತಾವು ಒಬ್ಬ ತಜ್ಞರಾಗಿ ಯಾವ ರೀತಿ ಗೈಡ್ ಮಾಡ್ತಾರೆ? ಸಿರಿಧಾನ್ಯಗಳನ್ನು ಬೆಳೆದ ನಂತರ ಬರೇ ರೈತರಾಗಿ ಉಳಿಬಾರ್ದು, ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಅವರು ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಸರಿಯಾಗಿ ಒಂದು ಪ್ಯಾಕೇಜಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಬೇಕು. ಬ್ರ್ಯಾಂಡಿಂಗ್ ಬಹಳ ಒಂದು ಅದನ್ನು ಸರ್ಕಾರ ಒಂದು ಅದಕ್ಕೆ ಆದಂತಹ ಒಂದು PMFME ಒಂದು ಸ್ಕೀಮ್ ನಲ್ಲಿಯೂ ಸಹ ಬ್ರ್ಯಾಂಡಿಂಗ್ ಮಾಡಲಿಕ್ಕೂ ಸಹ ಸಹಾಯಧನವನ್ನು ಕೊಡಮಾಡ್ತದೆ. ಅಂತ ಒಂದು ಏನು ಸೌಲಭ್ಯಗಳಿದಾವೆ, ಸರ್ಕಾರದ ಸ್ಕೀಮ್ಗಳಿದಾವೆ, ಅವುಗಳೆಲ್ಲರ ಬಗ್ಗೆ ನಾವು ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ, ಅವರಿಗೆ ಮಾರ್ಗದರ್ಶನವನ್ನು ಮಾಡಿಕೊಡ್ತೀವಿ, ಅವರಿಗೆ ಸಂಸ್ಕರಣೆ ಮಾಡಿದಂತಹ ಪದಾರ್ಥಗಳನ್ನ ಒಂದು ಮಾರುಕಟ್ಟೆ ಚಾನಲ್ಗೆ ಹಚ್ಚಿಕೊಡುವಂತಹ ಒಂದು ಸಹಾಯವನ್ನು ನಮ್ಮ ವಿಶ್ವವಿದ್ಯಾಲಯ ಮಾಡ್ತದೆ. ಅದರಿಂದ ಅವರು ರೈತರು ಒಂದು ಹೆಜ್ಜೆ ಮುಂದಿಟ್ಟು ಆಮೇಲೆ ತಮ್ಮದೇ ಆದಂತಹ ಒಂದು ಹಳ್ಳಿಗಳಲ್ಲಿಯೂ ಸಹ ಇದನ್ನ ಊಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಬರೀ ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ಬೆಳೆಯೋದು, ಅದನ್ನ ಪಟ್ಟಣದ ಮಾರಾಟ ನಗರದಲ್ಲಿ ಮಾರಾಟ ಮಾಡೋದು. ನಗರದ ಒಂದು ಏನು ಜನರ ಒಂದು ಆರೋಗ್ಯ ಸುಧಾರಿಸ್ತದೆ, ಬಟ್ ಹಳ್ಳಿಯಲ್ಲಿರುವ ಜನರ ಒಂದು ಆರೋಗ್ಯವನ್ನು ಸಹ ನಾವು ಹೆಚ್ಚು ಮಾಡಬೇಕಾದಂತಹ ಒಂದು ಸಂದರ್ಭ ಬಂದಿದೆ. ಯಾಕಂತಂದ್ರೆ ಈಗ ರೋಗ ನಿರೋಧಕ ಶಕ್ತಿಯನ್ನು ಈ ಏನು ಸಿರಿಧಾನ್ಯಗಳನ್ನು ತಿಂದ್ರೆ ಡೆಫಿನೆಟ್ ಆಗಿ ನಾವು ಏನು ಡಯಾಬಿಟಿಸ್ ಅನ್ನು ಹೊಡೆದೋಡಿಸಬಹುದು. ಆಮೇಲೆ ಈ ಬಿಪಿ ಇರುವಂತವರು ಅಥವಾ ಮಲಬದ್ಧತೆ ಇರುವಂತವರು ಇವರೆಲ್ಲರೂ ಈ ರೋಗ ಮುಕ್ತ ಆಗುವಂತಹ ಒಂದು ಸಾಮರ್ಥ್ಯ ಒಂದು ಈ ಒಂದು ಸಿರಿಧಾನ್ಯಗಳಲ್ಲಿ ಇದೆ. ಅದನ್ನ ನಾವು ಉಪಯೋಗಿಸಿಕೊಂಡು ಎಲ್ಲರೂ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗ ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಬೇಕು. ಒಬ್ಬ ಯುವಕ ಅನ್ಎಂಪ್ಲಾಯ್ಡ್ ಇತ್ತು, ಒಂದು ಯೂನಿಟ್ ಅನ್ನು ಹಾಕೋಬೇಕಾದ್ರೆ ಅಂದಾಜು ಎಷ್ಟು ಖರ್ಚು ಮಾಡಬೇಕಾದ್ರೆ ಬ್ಯಾಂಕಿನ ಸಹಾಯ ಸೌಲಭ್ಯಗಳು ಹೇಗೆ ಸಿಗ್ತಾವಂತಿರ್ತಾವೆಲ್ಲ? ಇದರಲ್ಲಿ ಎರಡು ಮೂರು ಆಲ್ರೆಡಿ ಸರ್ಕಾರದಿಂದ ಇರತಕ್ಕಂತಹ ಒಂದು ಸೌಲಭ್ಯಗಳಿದ್ದಾವೆ, ಸ್ಕೀಮ್ಗಳಿದ್ದಾವೆ. ಅವು ಒಬ್ಬ ಯಾರೇ ನಿರುದ್ಯೋಗಿ ಯುವಕ ಆಗಿರ್ಬೋದು, ಅವನು ಡೈರೆಕ್ಟ್ ಆಗಿ ಈ ಒಂದು PMFME ಸ್ಕೀಮ್ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಇವೆಲ್ಲದರಲ್ಲಿಯೂ ಸಹ ಒಂದು ಈ ಒಂದು ಇಂತಹ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಿಕ್ಕೆ ಬೇಕಾಗುವಂತಹ ಒಂದು ಏನು ಲೋನ್ ಫೆಸಿಲಿಟಿ, ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆ, ಅದನ್ನೂ ಸಹ ಕೊಡ ಮಾಡ್ತದೆ. ಅದಕ್ಕೆ ಬೇಕಾಗುವಂತಹ ಒಂದು ಏನು 30-50% ಸರ್ಕಾರದಿಂದ ಸಹಾಯಧನ ಲಭ್ಯ ಆಗ್ತದೆ, ಅದನ್ನೂ ಸಹ ಪಡಲಿಕ್ಕೆ ಎಲ್ಲಾ ಒಂದು ವ್ಯವಸ್ಥೆಯನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಾಂತ್ರಿಕ ಮಾಹಿತಿ ಬೇಕಾಗ್ತದೆ. ಅವ್ರನ್ನ ಯಾವ ರೀತಿ ನಾವು ಆನ್ಲೈನ್ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಇದಕ್ಕೆ ಸಲಕರಣೆ ಯಂತ್ರೋಪಕರಣಗಳು